ಹವಾಮಾನದ ವೈಪರೀತ್ಯದಿಂದ ಬೆಳೆ ನಾಶವಾದರೂ WBCIS ಯೋಜನೆ ಅಡಿಯಲ್ಲಿ ವಿಮಾ ಮಾಡಿಕೊಳ್ಳಬಹುದು. ಇದಲ್ಲದೆ ತೆಂಗಿನಕಾಯಿ ಬೆಳೆ ನಾಶಕ್ಕೂ CPIS ಯೋಜನೆಯಡಿ ವಿಮಾ ಸೌಲಭ್ಯ ಇದೆ. ರೈತರು ಈ ಯೋಜನೆ ಸೌಲಭ್ಯ ಪಡೆಯಲು ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ 1, ಕಿಸಾನ್ ಕಾಲ್ ಸೆಂಟರ್ 1800045353 ಹಾಗೂ ಕ್ರಾಪ್ ಇನ್ಶೂರೆನ್ಸ್ ಪೋರ್ಟಲ್ ಇಲ್ಲಿಗೆ ಸಂಪರ್ಕಿಸಬಹುದು. ಆತ್ಮೀಯ ರೈತ ಬಾಂಧವರೇ, ಕೇಳುಗರೇ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಲೋ ಕೃಷಿರಂಗ ಕಿಸಾನ್ ವಾಣಿ ನೇರ ಫೋನಿನ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಇಂದಿನ ವಿಷಯ ಅಡಿಕೆ ಬೆಳೆಯಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ. ಈ ಕುರಿತು ನಿಮಗೆ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ರೋಹಿತ್ ಎಂಜೆ, ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು, ನರಸಿಂಹರಾಜಪುರ ತಾಲೂಕು. ಇನ್ನು ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಸ್ಎಂ ಸುಧಾಕರ್. ಕಾರ್ಯಕ್ರಮವನ್ನ ಕೇಳೋಣ. ನಿಮಗೆ ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿವೆ: 2702822, ಮತ್ತೊಂದು ಸಂಖ್ಯೆ 2702283, ಎಸ್ಟಿಡಿ ಕೋಡ್ ಸಂಖ್ಯೆ 08282. ಈ ಎಸ್ಟಿಡಿ ಸಂಖ್ಯೆಯನ್ನ ಉಪಯೋಗಿಸಿ ಫೋನ್ ಕರೆಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿ. ಇನ್ನ ಸಂದೇಶಗಳನ್ನು ಕಳುಹಿಸಲು ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481572206000. ಕೇಳುಗರೆ, ಕರೆ ಮಾಡಿ ಸಂದೇಶಗಳನ್ನು ಕಳುಹಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನವಾಣಿ ಕೃಷಿರಂಗ ಕಾರ್ಯಕ್ರಮ ಕೇಳುಗರೇ, ಇವತ್ತು ನಾನು ನಿಮ್ಮ ಜೊತೆ ನೇರ ಪ್ರಸಾರದಲ್ಲಿದ್ದೇನೆ. ಎಲ್ಲ ನಮ್ಮ ರೈತ ಬಾಂಧವರಿಗೆ ಈ ಒಂದು ನೇರ ಪ್ರಸಾರದ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತಾ ಎಲ್ರಿಗೂ ನಮಸ್ಕಾರ. ನನ್ನ ಜೊತೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ, ಭದ್ರಾವತಿ ಆಕಾಶವಾಣಿ ಸ್ಟುಡಿಯೋದಲ್ಲಿ, ಸಂಪನ್ಮೂಲ ವ್ಯಕ್ತಿಯಾದ ಶ್ರೀ ರೋಹಿತ್ ಎಂಜಿ ಅವರು ಇದ್ದಾರೆ. ಇವರು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾಗಿ ನರಸಿಂಹರಾಜಪುರ ತಾಲೂಕು NRಪುರ ತಾಲೂಕದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತಿನ ವಿಷಯ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ, ಅಂದ್ರೆ ಅಡಿಕೆ ಬೆಳೆಯಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಕುರಿತು, ಮತ್ತೆ ಏನು ಅಡಿಕೆಗೆ ಸಂಬಂಧಪಟ್ಟಿದ್ದು ಯಾವುದು ಸಮಸ್ಯೆ ಇದ್ರೂ ಕೂಡ ಅವರು ಕರೆ ಮಾಡಬಹುದು, ಕರೆ ಮಾಡಿಬಿಟ್ಟು ತಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳುತ್ತಾ ಅಂತ ಹೇಳುತ್ತಾ ಕಾರ್ಯಕ್ರಮಕ್ಕೆ ತಮಗೆ ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಸರ್. ನಮಸ್ಕಾರ ಸರ್, ಎಲ್ಲರಿಗೂ ರೈತ ಬಂಧವರಿಗೂ ನಮಸ್ಕಾರ. ಹೇಳಿ ಸರ್, ಈಗ ಪ್ರಮುಖವಾಗಿ ನಾವು ಇವತ್ತು ಏನಂತಂದ್ರೆ ಈ ಒಂದು ಅಡಿಕೆ ಬೆಳೆಯಲ್ಲಿ ಸಮಗ್ರ ಪೋಷಕಾಂಶಗಳ ಒಂದು ನಿರ್ವಹಣೆ ಕುರಿತು ನಾವು ಇವತ್ತು ಮಾಹಿತಿ ಮಾಡಿಕೊಡ್ಲಿಕ್ಕಿದ್ದೇವೆ. ಸೊ ಈ ಒಂದು ಸಮಗ್ರ ಪೋಷಕಾಂಶಗಳು ಅಂತಂದ್ರೆ ಯಾವೆಲ್ಲ ಒಂದು ಪೋಷಕಾಂಶಗಳು ನಾವು ಈ ಅಡಿಕೆ ಬೆಳೆಯಲ್ಲಿ ನಾವು ನಿರ್ವಹಣೆಗೆ ಉಪಯೋಗಿಸ್ತೀವಿ ಅಂತ ಸ್ವಲ್ಪ ಸರ್? ಅಡಿಕೆ ಬೆಳೆ ಅಂದ್ರೆ ಇದೊಂದು ಬಹುವಾರ್ಷಿಕ ಬೆಳೆ. ಅಡಿಕೆ ಬಹುವಾರ್ಷಿಕ ಬೆಳೆ ಆದ್ರಿಂದ ಪ್ರಾರಂಭದಿಂದನೂ ಪೋಷಕಾಂಶಗಳ ಸಮಗ್ರ ನಿರ್ವಹಣೆ ಮಾಡಿದಾಗ ಮಾತ್ರ ಉತ್ತಮವಾಗಿ ಸತತವಾಗಿ ಉತ್ತಮ ಇಳುವರಿ ಪಡೆಯಲು ಸಾಧ್ಯ ಇದೆ ಸರ್. ಹಾಗಾಗಿ ರೈತರು ಶಿಫಾರಸು ಮಾಡಿದ ಪ್ರಮಾಣದ ಪೋಷಕಾಂಶಗಳನ್ನು ಗಿಡಕ್ಕೆ ನೀಡುವುದರ ಮುಖಾಂತರ ತಮ್ಮ ತೋಟದಲ್ಲಿ ಹೆಚ್ಚಿನ ಫಸಲು ಪಡೆಯಲು ಅವಕಾಶ ಇರುತ್ತೆ. ಹಾಗಾಗಿ ಈ ಮಣ್ಣಿನ ಆಧಾರದ ಮೇಲೆ, ಮಣ್ಣಿನ ಒಂದು ಫಲವತ್ತತೆ ಆಧಾರದ ಮೇಲೆ ಶಿಫಾರಸು ಮಾಡಿದ ಪೋಷಕಾಂಶಗಳನ್ನು ಗಿಡಕ್ಕೆ ನೀಡೋದ್ರ ಮುಖಾಂತರ ರೈತರು ಉತ್ತಮವಾದ ಫಸಲು, ಹೆಚ್ಚಿನ ಫಸಲನ್ನು ಪಡೆಯಲು ಅವಕಾಶ ಇರುತ್ತೆ. ರೈತ ಬಾಂಧವರೇ, ಪ್ರತಿ ದಿವಸ ಅಂತೂ ನೀವು ಕೇಳಿರ್ತೀರಾ ಸಂದರ್ಶನ, ಒಂದಲ್ಲ ಒಂದು ರೈತರ ಜೊತೆಗೆ, ವಿಜ್ಞಾನಿಗಳ ಜೊತೆಗೆ, ಇಲ್ಲ ಇಲಾಖೆಯ ಒಂದು ಅಧಿಕಾರಿಗಳ ಜೊತೆಗೆ ಬೆಳಿಗ್ಗೆ ನೇಗಿಲು ಮಿಡಿತದಲ್ಲಿ ನೀವು ಕೇಳಿರ್ತೀರಾ ಕಾರ್ಯಕ್ರಮನ. ಇವತ್ತು ನಾನು ನಿಮ್ ಜೊತೆ ನೇರ ಪ್ರಸಾರದಲ್ಲಿದ್ದೇನೆ. ನೀವು ಕರೆ ಮಾಡಲು ನಮ್ಮ ದೂರವಾಣಿ ಅಂದ್ರೆ ಭದ್ರಾವತಿ ಆಕಾಶವಾಣಿಯ ಒಂದು ಸ್ಥಿರ ದೂರವಾಣಿ ಸಂಖ್ಯೆ ನಾನು ಇನ್ನೊಂದು ಸಲ ತಮ್ಗೆ ಹೇಳ್ತೇನೆ, 2702283, ಇದು ಒಂದು ಸಂಖ್ಯೆ. ಇನ್ನೊಂದು 2702282, ಎಸ್ಟಿಡಿ ಕ್ರಮಾಂಕ 08282. ಮತ್ತೆ ನಮಗೆ ಕರೆ ಸಿಗ್ತಾ ಇಲ್ಲ ಅಂತಂದವರಿಗೆ ವಾಟ್ಸ್ಆಪ್ ಮುಖಾಂತರ ಕೂಡ ತಮ್ಮ ಒಂದು ಸಮಸ್ಯೆಗಳು, ತಮ್ಮ ಒಂದು ಸಂದೇಹಗಳನ್ನ, ತಾವು ಪ್ರಶ್ನೆಗಳನ್ನ ಕಳಿಸಬಹುದು. ತ್ವರಿತವಾಗಿ ಕ್ಷಣದಲ್ಲೇ ತಮಗೆ ಉತ್ತರವನ್ನು ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಮಾಡ್ತೇವೆ. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9484527600. ಹಾಗಾದ್ರೆ ಬೇಗ ಬೇಗ ತಮ್ಮ ಒಂದು ಪ್ರಶ್ನೆಗಳನ್ನ ಕೇಳಿ ಕರೆ ಮಾಡಿ ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ರೋಹಿತ್ ಎಂ ಜಿ ಅವರಿದ್ದಾರೆ. ಇವರು ನರಸಿಂಹರಾಜಪುರ ತಾಲೂಕಿನಿಂದ ಬಂದಿರ್ತಾರೆ. ಸೊ ಪ್ರಶ್ನೆಗಳನ್ನ ಅಡಿಕೆ ಬೆಳೆಗೆ ಸಂಬಂಧಿಸಿದ ಹಾಗೆ ಪ್ರಶ್ನೆಗಳನ್ನ ಕೇಳಿ ಅದರ ಪೋಷಕಾಂಶಗಳ ಗೊಬ್ಬರದ ಒಂದು ನಿರ್ವಹಣೆ ಬಗ್ಗೆ ಯಾವ ರೀತಿ ನಾವು ಇನ್ನೂ ಹೆಚ್ಚಿನ ಒಂದು ಇಳುವರಿ ಪಡಿಬಹುದು, ಗುಣಮಟ್ಟದ ಇಳುವರಿ ಪಡಿಬಹುದು, ಸಸಿಗಳನ್ನು ಯಾವ ರೀತಿಯಿಂದ ಒಳ್ಳೆಯ ಒಂದು ಹೆಲ್ದಿ ಅಂತಂದ್ರೆ ಆರೋಗ್ಯವಂತವಾಗಿ ನಾವು ಬೆಳೆಯಬಹುದು ಅಂತ ಅನ್ನೋದನ್ನ ಇವತ್ತು ಸಂಪೂರ್ಣ ನಾವು ಮಾಹಿತಿ 7:30 ತಮಗೆ ನೇರ ಪ್ರಸಾರದ ಮೂಲಕ ಕೊಡುವ ಒಂದು ವ್ಯವಸ್ಥೆ ಮಾಡಿದ್ದೇವೆ. ದಯವಿಟ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶ್ನೆಗಳನ್ನ ಕೇಳಿ ಅಂತ ಹೇಳುತ್ತಾ ನಮ್ಮ ಒಂದು ಚರ್ಚೆನ ಮುಂದುವರೆಸೋಣ ಸರ್. ಸರ್, ಆಮೇಲೆ ಅಡಿಕೆಗೆ ಸಂಬಂಧಪಟ್ಟಂಗೆ ನಮ್ದು ಶಿಫಾರಸು ಮಾಡಿರೋದೇನಂದ್ರೆ ಅಡಿಕೆಗೆ 140 ನ್ಯೂಟ್ರಿಯೆಂಟ್ಸ್ ರಿಕ್ವೈರ್ಮೆಂಟ್ ಇದೆ ಅಂತ. 100 ನೈಟ್ರೋಜನ್, 40 ಫಾಸ್ಫರಸ್ ಮತ್ತೆ 140 ಪೊಟ್ಯಾಶ್, ಇದು ನಮ್ಮ ಶಿಫಾರಸು ಮಾಡಿದ. ಅದಕ್ಕೆ ಸಂಬಂಧಪಟ್ಟಂಗೆ ವಿವಿಧ ಗೊಬ್ಬರಗಳನ್ನ ಹಾಕಿದ್ರೆ ಎಷ್ಟಾಗ್ಬೇಕು ಅಂತ ಒಂದು ಚಾರ್ಟ್ ಇದೆ ಸರ್. ಈಗ ನಾವು ಯೂರಿಯಾ ಸಿಂಗಲ್ ಸೂಪರ್ ಫಾಸ್ಫೇಟ್ ಅಥವಾ MOP ಹಾಕ್ತಿವಿ ಅಂತ ಆದ್ರೆ ಪ್ರತಿ ಗಿಡಕ್ಕೆ 110 ಯೂರಿಯಾ, ಸಿಂಗಲ್ ಸೂಪರ್ ಫಾಸ್ಫೇಟ್ ಆದ್ರೆ 125 ಮ್ಯೂರೇಟ್ ಆಫ್ ಪೊಟ್ಯಾಶ್ 120 ಇದನ್ನ ವರ್ಷಕ್ಕೆ 2 ಸಲ ಹಾಕೋದ್ರ ಮುಖಾಂತರ ರೈತರು ನಿರಂತರವಾಗಿ ಸತತವಾಗಿ ಉತ್ತಮವಾದ ಫಸಲನ್ನು ತೆಗೆಯಲು ಅವಕಾಶ ಇದೆ. ಅದೇ ರೀತಿ ನಾವು DAP ಯೂರಿಯಾ MOP ಹಾಕೋದಾದ್ರೆ DAP 50 ಯೂರಿಯಾ 90 MOP 120 ಹಾಕಬೇಕಾಗುತ್ತೆ ವರ್ಷಕ್ಕೆ 2 ಸಲ. ಅದುವೇ 10:26:26 ಯೂರಿಯಾ MOP ಹಾಕೋದಾದ್ರೆ 10:26:26 77 ಯೂರಿಯಾ 92 MOP 85 ಹಾಕಬೇಕಾಗುತ್ತೆ. ನಾವೇನಾದ್ರೂ 54 ಯೂರಿಯಾ MOP ಹಾಕೋದಾದ್ರೆ 54:135 ಯೂರಿಯಾ 65 MOP 85 ಹಾಕಬೇಕಾಗುತ್ತೆ. ನಾವೇನಾದ್ರೂ 20:20 ಯೂರಿಯಾ MOP ಹಾಕೋದಾದ್ರೆ 20:20:20 100 ಯೂರಿಯಾ 65 MOP 85 ಅದನ್ನು ವರ್ಷಕ್ಕೆ 2 ಸಲ. 74 ಯೂರಿಯಾ MOP ಹಾಕೋದಾದ್ರೆ 74:120 ಯೂರಿಯಾ 65 MOP 85 ಅಥವಾ ನಾವೇನು 94 ಯೂರಿಯಾ MOP ಹಾಕೋದಾದ್ರೆ 94:105 ಯೂರಿಯಾ 65 MOP 85 ಈ ಏನಿದೆ ರೆಕಮೆಂಡೆಡ್ ಫರ್ಟಿಲೈಸರ್ಸ್ ನ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾವು ಗಿಡಗಳಿಗೆ ನೀಡಬೇಕಾಗತ್ತೆ. ಮಣ್ಣಿನಲ್ಲಿ ಏನಾದ್ರೂ ನ್ಯೂಟ್ರಿಯೆಂಟ್ ಅಮೌಂಟ್ ಕ್ವಾಂಟಿಟಿ ಜಾಸ್ತಿ ಇದ್ರೆ ಅದನ್ನ ಕಮ್ಮಿ ಮಾಡಿ ಅದಕ್ಕೆ ರೈತರು ಪ್ರತಿ 2 ಮಣ್ಣು ಪರೀಕ್ಷೆ ಮಾಡೋದ್ರ ಮುಖಾಂತರ ತಮ್ಮ ಮಣ್ಣಿನಲ್ಲಿರುವ ನೈಜ ಪೋಷಕಾಂಶಗಳ ಆಧಾರದ ಮೇಲೆ ಈ ಪೋಷಕಾಂಶಗಳನ್ನು ಕೊಡಬೇಕಾಗುತ್ತೆ ಹೆಚ್ಚುವರಿಯಾಗಿ. ರೈತ ಬಾಂಧವರೇ, ಆಕಾಶವಾಣಿ ಭದ್ರಾವತಿಯ ಹಲೋ ಕೃಷಿ ರಂಗ ಕಿಸಾನವಾಣಿ ನೇರ ಫೋನಿನ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ಇವತ್ತಿನ ವಿಷಯ ಅಡಿಕೆ ಬೆಳೆಯಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಕುರಿತು. ನಮ್ಮ ಜೊತೆ ಇವತ್ತು ಸ್ಟುಡಿಯೋದಲ್ಲಿದ್ದಾರೆ ತೋಟಗಾರಿಕೆ ಇಲಾಖೆ ಹಿರಿಯ ಸಹಾಯಕ ನಿರ್ದೇಶಕರಾದ ರೋಹಿತ್ ಎಂಜಿ ಅವರಿದ್ದಾರೆ. ತಾವು ಪ್ರಶ್ನೆಗಳನ್ನ ಕೇಳೋದಾದರೆ ನಮ್ಮ ದೂರವಾಣಿ ಸಂಖ್ಯೆ ಆಕಾಶವಾಣಿ ಭದ್ರಾವತಿ ಸ್ಟುಡಿಯೋ ದೂರವಾಣಿ ಸಂಖ್ಯೆ ಹೀಗಿದೆ 08282 ಇದು STD ಕ್ರಮಾಂಕ. ದೂರವಾಣಿ ಸಂಖ್ಯೆ 2702883 ಇನ್ನೊಂದು 2702882. ಕರೆ ನಮಗೆ ಈ ದೂರ ಸ್ಥಿರ ದೂರವಾಣಿ ಮುಖಾಂತರ ಕರೆ ಸಿಗ್ತಾ ಇಲ್ಲ ಅಂತ ಅನ್ನೋರಿಗೆ ವಾಟ್ಸಪ್ ಮುಖಾಂತರ ಕೂಡ ತಾವು ಸಂದೇಶಗಳನ್ನ ಕಳಿಸಬಹುದು, ಪ್ರಶ್ನೆಗಳನ್ನ ಕೇಳಬಹುದು. ವಾಟ್ಸಪ್ ಸಂಖ್ಯೆ ಹೀಗಿದೆ 9481527600. ಇನ್ನೊಂದ್ಸಲ ಹೇಳ್ತೇನೆ 9481527600. ರೋಹಿತ್ ಅವರೇ, ಈಗ ಈ ಒಂದು ಬೆಳೆಯಲ್ಲಿ ಪ್ರಮುಖವಾಗಿ ತಾವು ರಾಸಾಯನಿಕ ಬಗ್ಗೆ ಮಾತಾಡ್ತಾ ಇದ್ದೀರಾ, ಸಾವಯವ ಒಂದು ಕ್ರಮಗಳಿಗೆ ಬಂದ್ರೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ಈಗ ಪೋಷಕಾಂಶಗಳ ಮೂಲ ಎರಡಿರುತ್ತೆ, ಮೊದಲು ಒಂದು ಸಾವಯವ ಮೂಲ, ಇನ್ನೊಂದು ರಾಸಾಯನಿಕ ಮೂಲ. ಈಗ ಸಾವಯವ ಮೂಲಕ್ಕೂ ರಾಸಾಯನಿಕ ಮೂಲಕ್ಕೂ ಏನ್ ಡಿಫ್ರೆನ್ಸ್ ಅಂದ್ರೆ, ಸಾವಯವ ಮೂಲದಲ್ಲಿ ಪೋಷಕಾಂಶಗಳ ಪ್ರಮಾಣ ಕಡಿಮೆ ಇರುತ್ತೆ, ಅದು ನಿಧಾನವಾಗಿ ಬಿಡುಗಡೆ ಆಗುತ್ತೆ. ಬಟ್ ಆದ್ರೆ ಸಾವಯವ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಮಣ್ಣಿನ ಆರೋಗ್ಯ ಕಾಪಾಡಿ ಗಿಡಗಳಿಗೆ ಬೇಕಾದ ಪ್ರಮಾಣದಲ್ಲಿ ಪೋಷಕಾಂಶ ಬಿಡುಗಡೆ ಆಗುತ್ತೆ ಅದು ನಿಧಾನವಾಗಿ. ರಾಸಾಯನಿಕ ಗೊಬ್ಬರದ ಆದ್ರೆ ಆತರ ಇರಲ್ಲ, ಅದು ಪೋಷಕಾಂಶದ ಪ್ರಮಾಣ ಅಧಿಕವಾಗಿರುತ್ತೆ, ಗಿಡಗಳಿಗೆ ಶೀಘ್ರವಾಗಿ ಸಿಗುತ್ತೆ. ಆದ್ರೆ ಗಿಡಗಳಿಗೆ ಬೇಕಾದ ಪೋಷಕಾಂಶ ಒದಗಿಸುವುದು ಅತಿಯಾದ ಬಳಕೆಯಿಂದ ಮಣ್ಣಿನ ಆರೋಗ್ಯಕ್ಕೆ ಕೆಲವು ಬಾರಿ ಹಾನಿಕರ ಆಗುತ್ತೆ. ಹಾಗಾಗಿ ನಾವು ಸಾವಯವ ಮತ್ತೆ ರಾಸಾಯನಿಕ ಎರಡೂ ಮೂಲಗಳನ್ನು ಬಳಸಿಕೊಂಡು ಸಮಗ್ರ ನಿರ್ವಹಣೆ ಮಾಡೋದ್ರ ಮುಖಾಂತರ ನಾವು ಹೆಚ್ಚಿನ ಫಸಲನ್ನು ತೆಗೆಯಲು ಅವಕಾಶ ಇದೆ. ಯಾವುದು ಒಂದೇ ಬರೀ ರಾಸಾಯನಿಕನೇ ಅಲ್ಲ, ಸಾವಯವನಲ್ಲಿ ಎರಡನ್ನು ಸಮ್ಮಿಶ್ರಣಗೊಳಿಸಿ ಸಮತೋಲನವಾಗಿ ಬಳಸಬೇಕಂತ ಹೇಳ್ತೀರ, ಬೆಳೆಗೆ ಅವಶ್ಯಕತೆ ಇದ್ದಂಗೆ ಬಳಸಿ. ರೈತ ಬಾಂಧವರೇ, ಇನ್ನೊಂದು ವಿಚಾರ ಅಂತಂದ್ರೆ ಬೆಳಗ್ಗೆಯಿಂದ ತಾವು ಕೇಳ್ತಾ ಇದ್ದೀರಾ, ಪತ್ರಿಕೆಯಲ್ಲಿ ಕೂಡ ತಾವು ನೋಡಿದೀರಾ ಓದಿದೀರಾ ಏನಂತಂದ್ರೆ, ಇವತ್ತು ವಿಶ್ವ ತೆಂಗು ದಿನ ಆಚರಣೆ ಮಾಡ್ತಾ ಇದ್ದೀವಿ. ಬೆಳಗ್ಗೆಯಿಂದ ಕೂಡ ನಮ್ಮ ಭದ್ರಾವತಿ ಆಕಾಶವಾಣಿಯಲ್ಲಿ ಇದರ ಕುರಿತು ಮಾಹಿತಿ ತುಂಬಾನೇ ಒಂದು ಉಪಯೋಗ ಆಗ್ತಕ್ಕಂತ ಮಾಹಿತಿ ಕೂಡ ಪ್ರಸಾರ ಮಾಡಿದ್ದೇವೆ. ಜೊತೆಗೆ ಒಂದು ಸಿಹಿ ಸುದ್ದಿ ಏನಂತಂತಂದ್ರೆ ಈಗ ಕೊಬ್ಬರಿ ರೇಟ್ ಜಾಸ್ತಿ ಆಗಿರೋದು ಅಲ್ವಾ ಸರ್? ಹೌದು ಸರ್. ಕೊಬ್ಬರಿ ರೇಟು ಆಮೇಲೆ ಎಳ್ನೀರ ರೇಟು ಕನಿಷ್ಠ ಪಕ್ಷ ಅಂತಂದ್ರೆ ಒಂದು 60 ರೂಪಾಯಿ ಅಂತೂ ಮಿನಿಮಮ್ 60 ರೂಪಾಯಿ ಆಗಿರಿದೆ. ಅದು ಡೆಲ್ಲಿಗೆ ಹೋದ್ರೆ 100 ರೂಪಾಯಿ ಮೇಲೆ ದಾಟಿದೆ. ಡೆಲ್ಲಿಗೆ ನೀವು ಡೆಲ್ಲಿಯಲ್ಲಿ ಒಂದು ಎಳ್ನೀರ್ ಕೊಳ್ಬೇಕಾದ್ರೆ 100 ರೂಪಾಯಿ ಮೇಲೆ ಜಾಸ್ತಿ ಇನ್ನೂ ಜಾಸ್ತಿನೇ ಇರಬಹುದು. ಸೊ ಹಾಗಾಗಿ ಈ ಒಂದು ವಿಷಯ ಅವರಿಗೆ ತಿಳಿಸುತ್ತಾ ಇದು ನೇರ ಫೋನಿನ ಕಾರ್ಯಕ್ರಮ. ತಾವು ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆ ಮತ್ತೊಂದ್ಸಲ ಹೇಳ್ತೀನಿ, 270283. ಇನ್ನೊಂದು ಸಂಖ್ಯೆ 270282. STD ಕ್ರಮಾಂಕ 08282. ಇನ್ನೇನು ನಮಗೆ ಕರೆಯಲ್ಲಿ ಸ್ವಲ್ಪ ತೊಂದರೆ ಆಗಿದೆ ಅಥವಾ ಕರೆ ಸಿಗ್ತಾ ಇಲ್ಲ ಅಥವಾ ಲೈನ್ ಹೋಗ್ತಾ ಇಲ್ಲ, ಲೈನಲ್ಲಿ ಡಿಸ್ಟರ್ಬೆನ್ಸ್ ಇದೆ ಅಂತನವರಿಗೆ ವಾಟ್ಸಪ್ ಮುಖಾಂತರ ಕೂಡ ತಾವು ಸಂದೇಶಗಳನ್ನ ಕಳಿಸಬಹುದು, ಪ್ರಶ್ನೆಗಳನ್ನ ಕೇಳಬಹುದು. 9481572600. ಇದು ವಾಟ್ಸಪ್ ಸಂಖ್ಯೆ. ಈಗ ತಾವು ಹೇಳ್ತಾ ಇದ್ರಿ ಎರಡೂ ಸರಿ ತುಗಿಸ್ಕೊಂಡು ಹೋಗ್ಬೇಕಂತ ಹೇಳ್ತಾ ಇದ್ರಿ ಸರ್. ಹೌದು. ಈಗ ನಾವೇನಂತಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಪ್ರವಾಸಕ್ಕೆ ಹೋದಾಗ ಅಥವಾ ಕ್ಷೇತ್ರ ಭೇಟಿಗೆ ಅಥವಾ ರೈತರ ಒಂದು ಸಂದರ್ಶನಕ್ಕೆ ಹೋದಾಗ ಅಥವಾ ವಿಜ್ಞಾನಿಗಳ ಹತ್ರ ಒಂದು ಒಂದು ಕರೆ ಬರ್ತಾ ಇದೆ, ಸ್ವೀಕಾರ ಮಾಡಿ ಮುಂದಿನ ಒಂದು. ಹಲೋ. ಹಲೋ ಸರ್, ನಮಸ್ಕಾರ ಹೇಳಿ ಸರ್. ಹಲೋ ಹಲೋ ಹಲೋ, ಕೃಷಿರಂಗ ಕಿಸಾನ್ವಾಣಿ. ಹಲೋ, ಇನ್ನೇನಂತಂದ್ರೆ ಸರ್, ಅದೇ ನಾನು ಹೇಳಿದೆ ನಿಮ್ಗೆ, ನಾನು ಕ್ಷೇತ್ರ ಭೇಟಿಗೆ ಹೋದಾಗ ಅಥವಾ ರೈತರ ಹತ್ರ ಸಂದರ್ಶನ ಮಾಡಕ್ ಹೋದಾಗ ಇಲ್ಲ ವಿಜ್ಞಾನಿಗಳ ಹತ್ರ ಹೋಗಿ ನಾವು ಮಾಹಿತಿ ರೆಕಾರ್ಡ್ ಮಾಡ್ಲಿಕ್ಕೆ ಹೋದಾಗ ಅಂದ್ರೆ ರೇಡಿಯೋ ಧ್ವನಿ ಮುದ್ರಣಕ್ಕೆ ಹೋದಾಗ ನಾವು ಬೀದಿಯಲ್ಲೆಲ್ಲ ನೋಡ್ತೀವಿ, ರಸ್ತೆ ಪಕ್ಕದಲ್ಲೆಲ್ಲ ನೋಡ್ತೀವಿ ಸರ್, ಈ ಅಡಿಕೆ ಸಿಪ್ಪೆನ ಹಾಗೆ ಬಿಸಾಕಿರೋದು ಅಥವಾ ಅದು ವೇಸ್ಟ್ ಆಗ್ತಕ್ಕಂಥದ್ದು ಅಂದ್ರೆ ಏನೋ ಒಂದು ಇದರಿಂದ. ಸೊ ಈ ಅಡಿಕೆ ಸಿಪ್ಪೆಯಿಂದ ನಾವು ಗೊಬ್ಬರದ ಒಂದು ಮಾಡ್ಬೇಕಾದ್ರೆ ಏನ್ ನಮ್ಮ ರೈತರಿಗೆ ಒಂದ್ ಸ್ವಲ್ಪ ಕಿವಿ ಮಾತು ಹೇಳ್ತೀರಿ ಸರ್? ಈಗ 1 ಎಕರೆ ತುಂಬಾ ಉತ್ತಮವಾದ ಪ್ರಶ್ನೆ ಕೇಳಿದ್ರಿ ಸರ್. ಯಾಕಂದ್ರೆ ಈಗ ಕೆಲವು ಕಡೆ ನೋಡ್ತಾ ಇದೀವಿ ನಾವು, ರೋಡಲ್ಲಿ ಹೋಗ್ಬೇಕಾದ್ರೆ ಅದಕ್ಕೆ ಅಡಿಕೆ ಸಿಪ್ಪೆ ರೋಡಿಗೆ ಹಾಕಿ ಬೆಂಕಿ ಹಾಕಿರ್ತಾರೆ. ಹೌದು ಸರ್. ಅದರಿಂದ ಸುಮಾರು ಅಪಘಾತಗಳಾಗಿ ಎಷ್ಟೋ ಜನ ಸತ್ತೋಗಿರೋಂತ ಸಿಚುವೇಶನ್ ಇರುತ್ತೆ. 1 ಎಕರೆ ಅಡಿಕೆ ತೋಟದಲ್ಲಿ ಸುಮಾರು 600-700 ಕೆಜಿ ಒಣ ಸಿಪ್ಪೆ ಸಿಗುತ್ತೆ ಸರ್. ಹೌದು. ಹಣ ಒಣ ಸಿಪ್ಪೆನ ನಾವು ಏನ್ ಮಾಡ್ತೀವಿ, ಅದು ವೇಸ್ಟ್ ಅಂತ ಹೇಳಿ ಹಂಗೆ ಬಿಸಾಕ್ತಿವಿ ಸರ್. ಅದನ್ನೇನಾದ್ರೂ ನಾವು ಒಣ ಸಿಪ್ಪೆನ ಒಂದು 2-3 ತಿಂಗಳು ಹಂಗೆ ಬಿಟ್ಟು ಅದನ್ನ ಬಿಸಿಲಲ್ಲಿ ಒಣಗಿಸಿ ಹಸಿ ಅಡಿಕೆ ಹಾರ್ವೆಸ್ಟ್ ಆದ್ಮೇಲೆ ಅದನ್ನ ಆಮೇಲೆ ಅದನ್ನ ಕಾಂಪೋಸ್ಟ್ ಮಾಡೋದ್ರ ಮುಖಾಂತರ ನಾವು 50% ಅಷ್ಟು ಈ ರಾಸಾಯನಿಕ ಗೊಬ್ಬರಗಳ ಬಳಕೆ ಕಮ್ಮಿ ಮಾಡಬಹುದು ಸರ್. ಯಾಕಂದ್ರೆ ಇದು ಬಾರಿ ಉತ್ತಮವಾದ ಉತ್ಕೃಷ್ಟವಾದ. ಹಲೋ ನಮಸ್ಕಾರ. ನಮಸ್ತೆ ಹೇಳಿ ಸರ್, ತಮ್ಮ ಹೆಸರು ಹೇಳಿ. ನಾವು ಮುರಳೀಧರ ಶಿವಮೊಗ್ಗದಿಂದ. ಮುರಳೀಧರ್ ಶಿವಮೊಗ್ಗದಿಂದ ಮಾತಾಡ್ತಾ ಇದ್ದೀರಾ, ಪ್ರಶ್ನೆ ಕೇಳಿ ಮುರಳೀಧರ್. ಸರ್, ಅಡಿಕೆ ಗಿಡಕ್ಕೆ ಕೊಳೆ ರೋಗ ಬರ್ತವ, ನಿರ್ವಹಣೆ ಸ್ಟಾರ್ಟಿಂಗ್ ಇಂದ ಯಾವ ರೀತಿ ಮಾಡ್ತಾ ಹೋಗ್ಬೇಕು ಅಂದ್ರೆ ಮಳೆಗಾಲ ಸ್ಟಾರ್ಟ್ ಆಗಿಂತ ಮುಂಚೆ ಯಾವ ರೀತಿ ಸ್ಟಾರ್ಟ್ ಮಾಡ್ಬೇಕು ನಾವು ನಿರ್ವಹಣೆ ಮಾಡ್ಲಿಕ್ಕೆ? ನಮ್ ಜೊತೆ ಹಿರಿಯ ತೋಟಗಾರಿಕೆ ಸಹಾಯಕ ನಿರ್ದೇಶಕರಿದ್ದಾರೆ, ನರಸಿಂಹರಾಜಪುರದಲ್ಲಿ ಕರ್ತವ್ಯ ನಿರತ, ಇವ್ರು ತಮ್ಗೆ ಉತ್ತರ ಕೊಡ್ತಾರೆ ಸರ್. ಸರ್ ನಮಸ್ತೆ ಸರ್. ನಮಸ್ತೆ ಸರ್, ಹೇಳಿ ಸರ್. ಸರ್, ಅಡಿಕೆ ತೋಟದಲ್ಲಿ ಈಗ ಕೊಳೆ ರೋಗ ಹಿಂಗೆ ಅಂದ್ರೆ ನೀವು ಮೇ ಎಂಡ್ ಅಲ್ಲಿ, ನಿಮ್ದು ಯಾವ ತಾಲೂಕು ಬರುತ್ತೆ ಸರ್? ಶಿವಮೊಗ್ಗ. ನಮ್ ಶಿವಮೊಗ್ಗ ತಾಲೂಕು. ಯಾವ ಅಂತಿನಕಟ್ಟೆ ಗ್ರಾಮ. ಅಂಪಿನಕಟ್ಟೆನ? ಅದೇ ಈಗ ಗೊತ್ತಾಯ್ತು. ನೀವೇನ್ ಮಾಡ್ಬೇಕು ಅಂದ್ರೆ ಈಗ ಮೇ ಎಂಡ್ ಅಲ್ಲಿ ಈಗ ಮಳೆ ಯೂಶಲಿ ಜೂನ್ ಅಲ್ಲಿ ಶುರುವಾಗುತ್ತೆ ಸರ್, ಮೇ ಎಂಡ್ ಅಥವಾ ಜೂನ್ ಫಸ್ಟ್ ವೀಕ್ ಅಲ್ಲಿ ನಿಮ್ಮಲ್ಲೆಲ್ಲ ಈಗ ಮಲೆನಾಡಿಗಿನ ನಿಮ್ ಸ್ವಲ್ಪ ಲೇಟ್ ಆಗಿ ಮಳೆ ಶುರುವಾಗುತ್ತೆ. ನೀವೇನ್ ಮಾಡ್ಬೋದು June 15 ಹಂಗೆ ಅಥವಾ ಮೇ ಎಂಡ್ ಅಲ್ಲಿ ಫಸ್ಟ್ ಒಂದು 1% ಪ್ರಮಾಣದಷ್ಟು ಬೋರ್ಡ್ ದ್ರಾವಣ ಸ್ಪ್ರೇ ಮಾಡ್ಬೇಕು ಸರ್. ನೀವು 1% ಬೋರ್ಡ್ ದ್ರಾವಣ ತಯಾರು ಮಾಡೋದು ಹೇಗೆ ಅಂದ್ರೆ, ಅದು ನಿಮ್ಗೆ ಬೋರ್ಡ್ ದ್ರಾವಣ ತಯಾರಿಕೆ ಬಗ್ಗೆ ಮಾಹಿತಿ ಇದೆಯಾ ನಿಮಗೆ? ಇದೆ ಸರ್, ನಮ್ ಫ್ರೆಂಡ್ ಬಗ್ಗೆ ಪರಿಚಯ, ನನ್ನ ಸ್ನೇಹಿತನ ಪರವಾಗಿ ಪ್ರಶ್ನೆ ಕೇಳ್ತಾರ ಸರ್. ಇದು ಅಲ್ಲ, ಸರಿ ಇದೆ. ನೀವು ಮಾಡ್ತಾರ ಸರ್? ಮಾಡ್ತಾರೆ. 1% ಬೋರ್ಡ ದ್ರಾವಣ ಮುಂಚೆನೆ ಸ್ಪ್ರೇ ಮಾಡ್ಬಿಟ್ರೆ ಇದು ಪ್ರಿವೆಂಟಿವ್ ಸ್ಪ್ರೇ. ಇದು ಯಾವ್ದು ನಾವು ಬೋರ್ಡ್ ಹೊಡಿತೀವಲ್ವಾ, ಅದು ಮುಂಜಾಗ್ರತಾ ಕ್ರಮವಾಗಿ ಹೊಡೆಯುವಂತ ಒಂದ್ ಸ್ಪ್ರೇ. ನೀವು ಬೋರ್ಡ್ ಮೇ ಎಂಡ್ ಅಲ್ಲಿ ಒಂದ್ಸಲಿ ಹೊಡೆದ್ರೆ ಅಥವಾ ಜೂನ್ ಫಸ್ಟ್ ವೀಕ್ ಅಲ್ಲಿ ಒಂದ್ಸಲಿ ಹೊಡೆದ್ರೆ ನೆಕ್ಸ್ಟ್ ಅದ್ರದ್ದು ಎಫಿಕಸಿ ಒಂದು 40 ದಿವಸ 30-40 ದಿವಸ ತನಕ ಇರುತ್ತೆ ಸರ್. ಆತರ ನೀವು ಅವಾಗವಾಗ ಅಂದ್ರೆ, ಯಾಕಂದ್ರೆ ಅದು ಈಗ ನಾವು ಸ್ಟಾರ್ಟಿಂಗ್ ಇಂದನು ಯಾವುದೇ ಒಂದು ರೋಗ ಕೀಟ ಬಾಧೆಗೆ ಬಹಳ ಒಂದು ಪರಿಣಾಮಕಾರಿ ಔಷಧಿ ಮತ್ತೆ ರೈತರಿಗೆ ಬಹಳ ಕಡಿಮೆ ರೇಟಲ್ಲಿ ತಯಾರು ಮಾಡಕ್ಕಾಗುವಂತ ಇದೇ ದ್ರಾವಣ. ಹಾಗಾಗಿ ಅದಕ್ಕೆ ಬೋರ್ಡ್ ದ್ರಾವಣ ನಮಗೆ ಪ್ರಿಪೇರ್ ಮಾಡಕ್ ಬರ್ತಾ ಇಲ್ಲ ಅಂದ್ರೆ ನೀವು ಆಲ್ಟರ್ನೇಟಿವ್ ಆಗಿ COC ಸ್ಪ್ರೇ ಮಾಡಬಹುದು ಅಥವಾ ಕುಪ್ರೋಫಿಕ್ಸ್ ನ ಸ್ಪ್ರೇ ಮಾಡಬಹುದು. ಈ ತರ ಬೇರೆ ನೀವು ಕಾಂಟ್ಯಾಕ್ಟ್ ಫಂಜಿಸೈಡ್ಸ್ ನ ಸ್ಪ್ರೇ ಮಾಡಬಹುದು ಆಲ್ಟರ್ನೇಟಿವ್ ಆಗಿ. ಬೋರ್ಡ್ ದ್ರಾವಣ ಬಹಳ ಬೆಸ್ಟ್ ಸರ್. ಪರಿಣಾಮಕಾರಿಯ ಕಡಿಮೆ ಆಗುತ್ತೆ. ಬೋರ್ಡೋ ದ್ರಾವಣಕ್ಕೆ ಬೇರೆ ಪರ್ಯಾಯ ಒಂದು ಔಷಧಿ ಇಲ್ಲ. ಬೋರ್ಡೋ ದ್ರಾವಣನೇ ಇದು ಅದಕ್ಕೆ ಸೂಕ್ತವಾದ ಒಂದು ಔಷಧಿ. ಪರ್ಯಾಯ ಇದೆ, ಬಟ್ ಅದು ಕಾಸ್ಟ್ ಎಫೆಕ್ಟಿವ್ ಆಗಲ್ಲ, ಖರ್ಚು ಜಾಸ್ತಿ ಬರುತ್ತೆ. ಹಂಗಾಗಿ ವೈಜ್ಞಾನಿಕವಾಗಿ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಬೋರ್ಡ್ ಅದನ್ನ ಸ್ಪ್ರೇ ಮಾಡಿ ಸರ್. ಯೂಶಲಿ ಯಾಕೆಂದ್ರೆ ರೈತರು ತುಂಬಾ ಹಾಕಿ ಮೈಲ್ ತುದ ಜಾಸ್ತಿ ಹಾಕೋದು ಅಥವಾ ಸುಣ್ಣ ಜಾಸ್ತಿ ಹಾಕೋದು ಆ ತರ ಅಂತ ಮಾಡ್ತಾರೆ. ಹೌದೌದು, ಬೇರೆ ಕೀಟನಾಶಕ ಅಥವಾ ರೋಗನಾಶಕಗಳು ತಮ್ಮ ಒಂದು ಇದು ಬೆಳೆಸ್ಕೊಂಡ್ ಬಿಡ್ತವೆ, ಏನು ಅಂದ್ರೆ ನಿರೋಧ ಶಕ್ತಿ ಬೆಳೆಸ್ಕೊಂಡ್ ಬಿಡ್ತವೆ. ಆದ್ರೆ ಬೋರ್ಡೋ ದ್ರಾವಣಕ್ಕೆ ಇಂದುವರೆಗೆ ಯಾವುದೇ ಒಂದು ನಿರೋಧ ಶಕ್ತಿ ಬೆಳೆಸ್ಕೊಂಡಿರುತ್ತ ಒಂದು ಉದಾಹರಣೆ ಇಲ್ಲ. ಬೋರ್ಡೋ ದ್ರಾವಣದಲ್ಲಿ ಏನಂದ್ರೆ ಅದ್ರ ಜೊತೆಗೆ ಯಾವುದೇ ಇನ್ಸೆಕ್ಟಿಸೈಡ್ಸ್ ನ ಸ್ಪ್ರೇ ಮಾಡಬಾರ್ದು. ಬೋರ್ಡೋ ದ್ರಾವಣನ ಅದಾಗೆ ಬೋರ್ಡೋ ಅಷ್ಟೇ ಹೊಡಿಬೇಕು, ಅದಕ್ಕೆ ಯಾವ್ದೇನು ಬೇರೆ ಯಾವ್ದೇ ಕೆಮಿಕಲ್ಸ್ ನ ಮಿಕ್ಸ್ ಮಾಡಬಾರ್ದು ಸರ್. ಅದೊಂದನ್ನ ನಾವು ರೈತರು ಮಂದೆಟ್ ಮಾಡಿ ಇಟ್ಕೊಂಡ್ರು. ಯಾಕಂದ್ರೆ ಬೋರ್ಡ್ ಆಗಿ ನಾವು ಈ ಕ್ಲೋರೋಪೈರಿಪಾಸ್ ಹಾಕೋದು ಅಥವಾ ಇಮಿಡಾಕ್ರೋಪಿಡ್ ಹಾಕೋದು ಹಾಕಿದ್ರೆ ಅದು ಯಾವ್ದು ಎಫೆಕ್ಟ್ ಆಗಲ್ಲ. ಇದ್ರ ದ್ರಾವಣದ ಎಫಿಕಸಿನೇ ಕಮ್ಮಿ ಮಾಡುತ್ತೆ ಬಿಟ್ರೆ, ಇದ್ರ ಎಫೆಕ್ಟಿವ್ನೆಸ್ ಕಮ್ಮಿ ಮಾಡುತ್ತೆ ಬಿಟ್ರೆ ಅದು ಯಾವ್ದು ಯೂಸ್ ಆಗಲ್ಲ. ಬೋರ್ಡೋ ದ್ರಾವಣನ ಏಕೈಕವಾಗಿ ಮೈಲ್ ತುತ್ತ ಸುಣ್ಣ ಅಷ್ಟೇ ಹಾಕೊಂಡು ಹೊಡಿಬೇಕಾಗತ್ತೆ. ಧನ್ಯವಾದ, ಧನ್ಯವಾದ ಮುರಳೀಧರ್ ಅವರೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶ್ನೆ ಕೇಳಿದಕ್ಕೆ. ಇನ್ನೊಬ್ರು ನಮ್ಮ ರೈತರು ಉಮೇಶ್ ಶೇಖರಪ್ಪ ಅಂತ ಹೇಳ್ಬಿಟ್ಟು ಅರಸೀಕೆರೆ ಗೋವಿಂದಪುರದಿಂದ ಅವರು ವಾಟ್ಸಪ್ ಸಂದೇಶ ಕಳಿಸಿದ್ದಾರೆ. ಏನಂತಂದ್ರೆ, ಸರ್ ತೆಂಗಿನ ಮರದಲ್ಲಿ ಹರಳು ಉದುರುತ್ತವೆ, ಇದಕ್ಕೆ ಏನು ಪರಿಹಾರ ಅಂತ ಕೇಳ್ತಾರೆ ಇದ್ದಾರೆ ಸರ್. ಎಷ್ಟು ವರ್ಷದ ಗಿಡ ಅಂತ ಹಾಕಿದ್ದಾರೆ? ಗಿಡ ಎಷ್ಟು ವರ್ಷ ಅಂತ ಏನೋ ಹಾಕಿಲ್ಲ, ವಯಸ್ಸು ತಿಳಿಸಿಲ್ಲ, ಆದ್ರೆ ಆತರ ಹೇಳ್ತಾ ಇದ್ದಾರೆ. ಸರ್, ಈಗ ತೆಂಗಿನ ಮರದಲ್ಲಿ ಹರಳು ಉರೋದಕ್ಕೆ ಸುಮಾರು ರೀಸನ್ ಇರುತ್ತೆ. ಒಂದು, ಅದೇನಾದ್ರೂ ನೀವು ಹಾಕಿರೋ ಐದನೇ ವರ್ಷದ ಗಿಡ ಆಗಿದ್ರೆ, ಐದನೇ ವರ್ಷದ ಗಿಡದಲ್ಲಿ ಹಾಕಿರೋ ಗಿಡ ಅವು ಸ್ವಲ್ಪ ಕಾಯಿ ಉದುರಿಸುತ್ತೆ. ಯಾಕೆಂದ್ರೆ ಅದು ಇನ್ನು ಬೆಳವಣಿಗೆ ಪೂರ್ಣ ಪ್ರಮಾಣದಲ್ಲಿ ಆಗಿರೋದಿಲ್ಲ. ಹಾಗಾಗಿ 5 ವರ್ಷದಿಂದ ಒಂದು 7 ವರ್ಷದ ತನಕ ಈ ಹಿಂಗಾರ ಬಂದಿರೋದ್ರಲ್ಲಿ ಕೆಲವು ಕಾಯಿ ಉದುರುತ್ತೆ. ಅದೊಂದು ಕಾರಣ ಇರುತ್ತೆ ಸಣ್ಣ ಗಿಡ ಆದ್ರೆ. ಇಲ್ಲ ಅಂದ್ರೆ ಹೆಂಗೆ ಅಂದ್ರೆ, ಇನ್ನೊಂದು ರೀಸನ್ ಏನಿರುತ್ತೆ ಅಂದ್ರೆ, ಈಗ ಕಾಯಿ ಉದುರೋದಕ್ಕೆ ಈಗ ಒಣ ಹಿಂಗಾರ, ಆ ಗಿಡದಲ್ಲಿ ಒಣ ಹಿಂಗಾರ ನಾವು ಕಟ್ ಮಾಡಿರಲ್ಲ ಹೋದ ವರ್ಷದ ಒಣ ಹಿಂಗಾರನ. ಆ ಒಣ ಹಿಂಗಾರದಲ್ಲಿ ಈಗ ರಸ ಇರುವ ಕೀಟಗಳು ಮತ್ತೆ ಕಾಯಿ ಕೊರೆಯುವ ಕೀಟಗಳು ಮತ್ತೆ ಫಂಗಸ್ ಎರಡೂ ಅಲ್ಲಿ ಆಶ್ರಯ ಪಡ್ಕೊಂಡಿರುತ್ತೆ. ಏನ್ ನಾವು ವೇಟ್ ಮಾಡ್ಕೊಂಡ್ರೆ ಹೊಸ ಹಿಂಗಾರ ಬರೋದು, ನಾನು ಯಾವಾಗ ತಿಂತೀನಿ ಅಂತ ಕಾಯ್ಕೊಂಡು ಅಲ್ಲಿ ಕಾಯ್ತಾ ಕೂತಿರುತ್ತೆ. ಆ ಕಾರಣಕ್ಕೂ ಅಲ್ಲಿ ನಿಮ್ಗೆ ಕಾಯಿ ಉದುರುತ್ತೆ. ಆ ಬಿದ್ದಿರೋ ಕಾಯಿನ ಓಪನ್ ಮಾಡಿ ನೀವು ಅಲ್ಲೇನಾದ್ರೂ ಒಂದು ಒಂದು ಸೂಜಿ ತರ ಏನಾದ್ರು ಕಪ್ಪು ಕಲರ್ ಏನಾದ್ರು ಚುಚ್ಚಿದಂಗಾಗಿದ್ರೆ ಆ ಟೋಪಿ ತೆಗೆದು ನೋಡಿದಾಗ ಅಲ್ಲಿ ಅವಾಗ ಅದು ರಸ ಈರ್ ಬಿದ್ದಿದ್ರೆ ನೀವು ಅದಕ್ಕೆ ಯಾವ್ದಾರ ಕಾಯಿ ಇದಕ್ಕೆ ಇನ್ಸೆಕ್ಟಿಸೈಡ್ ನ ಸ್ಪ್ರೇ ಮಾಡಬೇಕಾಗತ್ತೆ. ಇಮಿಡಾಕ್ರೋಪಿಡ್ ಅಥವಾ ನೀವು ಕ್ಲೋರೋಪೈರಿಪಾಸು ಈ ತರ. ಅದಕ್ಕೂ ಮುಂಚೆ ನೀವೇನಾದ್ರೂ ತುಂಬಾ ಕಾಯಿ ಉದುರುತ್ತಾ ಇದೆ ಅಂತಂದ್ರೆ ನೀವು ಸಾಫು ಪ್ಲಸ್ ಕ್ಲೋರೋಪೈರಿಪಾಸು ಒಂದು ಸ್ಪ್ರೇ ಕೊಡಬಹುದು. ಸಾಫು 1 ಲೀಟರ್ಗೆ 3 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕಿ, ಕ್ಲೋರೋಪೈರಿಪಾಸ್ನ ಒಂದು 3 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಆ ಒಂದು ಗೊನೆಗೆ ಸ್ಪ್ರೇ ಮಾಡೋದ್ರಿಂದ ಈ ಉದುರೋದು ಕಮ್ಮಿ ಆಗುತ್ತೆ. ಆಮೇಲೆ ಕೆಲವು ಸಲ ನೀರಿನ ಅಭಾವದಿಂದನೂ, ನೀರಿನ ಕೊರತೆಯಿಂದನೂ ಕಾಯಿ ಉದುರುತ್ತೆ. ಆಮೇಲೆ ಸೂಕ್ತ ಪ್ರಮಾಣದಲ್ಲಿ ಪೋಷಕಾಂಶ ನೀಡಲಿಲ್ಲ ಅಂತಂದ್ರೂ ಕಾಯಿ ಉದುರುತ್ತೆ. ಈ ತರ ಯಾವ ಕಾರಣದಲ್ಲಿ ಕಾಯಿ ಉದುರಿದೆ ಅನ್ನೋದ್ರ ಮೇಲೆ ಟ್ರೀಟ್ಮೆಂಟ್ ನಿರ್ಧಾರ. ಆಮೇಲೆ ಈಗ ನೀವು ಇದಕ್ಕೆ ಸಂಬಂಧಪಟ್ಟಂಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಿಮ್ಮ ರೈತರ ಸಂಘ ಕೇಂದ್ರದ ತೋಟಗಾರಿಕೆ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳನ್ನು ಅಥವಾ ತಾಲೂಕು ಮಟ್ಟದ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರನ್ನು ಭೇಟಿ ಮಾಡಿ ತಾಂತ್ರಿಕ ಪರ್ಯಾಯ ಪಡೆದುಕೊಳ್ಳಲು ಕೋರುತ್ತೇವೆ. ಇನ್ನೊಂದು ವಾಟ್ಸಪ್ ಸಂದೇಶ ಬಂದಿದೆ, ಎಲ್ಲಿಂದ ಅಂತ ಹೇಳಿದ್ರೆ ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿಯಿಂದ ಅವರು ವಾಟ್ಸಪ್ ಮಾಡಿದ್ದಾರೆ. ಏನಂತಂದ್ರೆ, ಸರ್ ಅಡಿಕೆ ಬೆಳೆಗೆ ಬರುವ ಪ್ರಮುಖ ರೋಗಗಳು ಮತ್ತೆ ಅದರ ಒಂದು ನಿರ್ವಹಣೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡಿ ಸರ್ ಅಂತ ಪ್ರಶ್ನೆ ಕೇಳಿದ್ದಾರೆ. ಸರ್, ಅಡಿಕೆ ಬೆಳೆಯಲ್ಲಿ ಈಗ ಬಹಳ ರೋಗ ಕೀಟಬಾಧೆ ಇರುತ್ತದೆ. ಅದರಲ್ಲಿ ಮುಖ್ಯವಾಗಿ ಅಡಿಕೆ ಬೆಳೆಯಲ್ಲಿ ರೋಗಗಳಿಗೆ ಬಂದ್ರೆ ಅಡಿಕೆ ಬೆಳೆಯಲ್ಲಿ ಕೊಳೆ ರೋಗ ಬಹಳ ಮುಖ್ಯವಾದ ಪ್ರಾಮುಖ್ಯವಾದ ಇದಾಗುತ್ತೆ. ಯಾಕಂದ್ರೆ ರೈತರು ಆ ಒಂದು ಕೊಳೆ ರೋಗದ ಬಾಧೆಯಿಂದನೇ ತುಂಬಾ ಫಸಲು ಕಳ್ಕೊಂತ ಇದ್ದಾರೆ. ಕೊಳೆ ರೋಗ ಬಿಟ್ರೆ ಅಡಿಕೆಯಲ್ಲಿ ಸುಳಿ ಕೊಳೆ ರೋಗ ಅಂತಿದೆ. ಈಗ ಮಳೆ ಜಾಸ್ತಿ ಆದ್ರೆ ಸುಳಿಲಿ ಅದು ಕೊಳತು, ಮಳೆಗಾಲ ಮುಗಿದ್ಮೇಲೆ ಸುಳಿ ಕೊಳತು ಹೋಗುತ್ತೆ, ಗಿಡ ಸತ್ತೋಗುತ್ತೆ. ಇದು 2ನೇ ರೋಗ ಆಗುತ್ತೆ ಅಡಿಕೆ ಇದರಲ್ಲಿ. ಆಮೇಲೆ ಈಗ ಕೊಳೆ ರೋಗ ಅಡಿಕೆ ಇದು ಸುಳಿ ಕೊಳೆ ರೋಗ ಆದ್ಮೇಲೆ ಅಣಬೆ ರೋಗ ಅಂತ ಒಂದು ಬರುತ್ತೆ. ಈಗ ಭದ್ರಾವತಿ ಭಾಗದಲ್ಲಿ ಅಣಬೆ ರೋಗ ಅನ್ನೋದು ಈ ಚಾನಲ್ ನೀರನ್ನ ಹಾಕಿ ಅವರು ನೀರ್ ನಿಲ್ಲಿಸಿ ಮಾಡಿರ್ತಾರೆ ತೋಟ, ಅದು ಸಾಯಿಲ್ ಬಾರ್ನ್ ಪ್ಯಾಥೋಜನ್. ಅದು ಈ ಗ್ಯಾನೋಡರ್ಮಾ ಅನ್ನೋ ಒಂದು ಶಿಲೀಂಧ್ರದಿಂದ ಬರುವಂತ ಕಾಯಿಲೆ ಅದು. ಅದನ್ನ ನೀವು ಇದಕ್ಕೂ ಅಣಬೆ ರೋಗಕ್ಕೂ ಒಂದು ಭಾರಿ ಒಂದು ಮಾರಣಾಂತಿಕ ರೋಗ ಅಡಿಕೆಗೆ ಸಂಬಂಧಪಟ್ಟಂಗೆ. ಅದೇ ರೀತಿ ಹಿಡುಮುಂಡಿಯ ರೋಗ ಅಂತ ಬರುತ್ತೆ, ಅದು ಫಿಸಿಯೋಲಾಜಿಕಲ್ ಡಿಸಾರ್ಡರ್ ಅಂತಾರೆ. ಈಗ ಏನಂದ್ರೆ ಭತ್ತದ ಗದ್ದೆಗಳನ್ನ ಕನ್ವರ್ಟ್ ಮಾಡಿ ತೋಟ ಮಾಡಿರ್ತೀವಿ, ಆ ತೋಟಗಳಲ್ಲಿ ಮಾಡಿರೋ ತೋಟಗಳಲ್ಲಿ ಗಿಡ ಗಣ್ಣು ಸಣ್ಣಗಾಗಿ ಬೇಗ ಸತ್ತೋಗುತ್ತೆ. ಈಗ ನೀವು ಕೆಲವೊಂದು ಭಾಗಕ್ಕೆ ಹೋದ್ರೆ ಅವರು ಗಿಡ ಹಾಕಿ 10ನೇ ವರ್ಷಕ್ಕೆ ಅಲ್ಲೇ ಫಸಲು ಕೊಡಕ್ ಶುರು ಮಾಡುತ್ತೆ, 15 ವರ್ಷಕ್ಕೆ ಗಿಡ ಸಾಯುತ್ತೆ. ಆತರ ಹಿಡುಮುಂಡಿಗೆ ರೋಗಕ್ಕೆ ಏನ್ ಮಾಡ್ಬೇಕು, ರೈತರು ಬಸಿಗಾಲುವೆ ನಿರ್ಮಿಸಿಕೊಂಡು ಸೂಕ್ತ ಪೋಷಕಾಂಶ ಕೊಡಬೇಕು. ಈ ತರ ಒಂದು ಸಮಗ್ರ ಪೋಷಕಾಂಶ ನಿರ್ವಹಣೆಯಿಂದ ಈ ಹಿಡುಮಣಿಗ ರೋಗನ ಕಂಟ್ರೋಲ್ ಮಾಡಬಹುದು. ಕೊಳೆ ರೋಗ ನಿರ್ವಹಣೆಗೆ ರೈತರು ಶೇಕಡ 1 ಬೋರ್ಡೋ ದ್ರಾವಣ ಒಂದು 40 ದಿವಸದ ಅಂತರದಲ್ಲಿ ಸ್ಪ್ರೇ ಮಾಡೋದ್ರಿಂದ ಇದನ್ನು ಕೊಳೆ ರೋಗ ಪರಿಣಾಮಕಾರಿ ನಿರ್ವಹಿಸಬಹುದು. ಆಮೇಲೆ ಈಗ ಸುಳಿ ಕೊಳೆ ರೋಗಕ್ಕೂ ಅಷ್ಟೇನೆ, ಸುಳಿಗೂ ಮೈಸೂತ ಸ್ಪ್ರೇ ಮಾಡೋದ್ರಿಂದ ಇದನ್ನು ಕಂಟ್ರೋಲ್ ಮಾಡಬಹುದು. ಆಮೇಲೆ ಅಣಬೆ ರೋಗಕ್ಕೆ ಹೆಂಗೆ ಅಂದ್ರೆ, ಅಣಬೆ ರೋಗಕ್ಕೆ ಸತ್ತ ಗಿಡದನ್ನ ತೆಗೆದ್ಬಿಟ್ಟು ಅದ್ರ ಸುತ್ತ ಒಂದು AMC ಲಿಕ್ವಿಡ್ ಅಂತ ಬರುತ್ತೆ, ಅದನ್ನ ಒಂದು ಅದು ಡ್ರೆಂಚ್ ಮಾಡೋದ್ರಿಂದ ಆಮೇಲೆ ಅದಕ್ಕೆ ಈಗ ಸುತ್ತಮುತ್ತದ ಗಿಡ ರೋಗ ಬಾಧಿತ ಗಿಡನ ತೆಗೆದು ಸುಟ್ಟು ಆ ಸುತ್ತಮುತ್ತ ಒಂದು 15 ಗಿಡ ಸುತ್ತಮುತ್ತದ ಒಂದು 15 ಗಿಡಗಳಿಗೆ ಸೂಕ್ತ ಪೋಷಕಾಂಶ ಕೊಟ್ಟು ಅವಕ್ಕೆ AMC ಲಿಕ್ವಿಡ್ ಈ ತರ ಒಂದು ಸಾವಯವ ಮಾದರಿಯಲ್ಲಿ ಹಾಕೋದ್ರ ಮುಖಾಂತರ ಗಿಡನ ರೋಗದಿಂದ ಕಡಿಮೆ ಮಾಡಬಹುದು. ಪೋಷಕಾಂಶದ ಪ್ರಮಾಣ ನಿಗದಿತ ಪ್ರಮಾಣದಲ್ಲಿ ಕೊಡಬೇಕಾಗುತ್ತೆ. ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿ ಅವರಿಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಳ್ಳೋಣ. ಸರ್, ಈಗ ಮತ್ತೆ ನಾವು ಏನು ಅಂತಂದ್ರೆ ಈ ಅಡಿಕೆ ಸಿಪ್ಪೆಯಿಂದ ಗೊಬ್ಬರ ತಯಾರಿಕೆ ಬಗ್ಗೆ ಮಾತಾಡ್ತಾ ಇದ್ದೀವಿ, ಮತ್ತೆ ಇದರ ಒಂದು ಎನ್ರಿಚ್ಮೆಂಟ್ ಅಂತ ಹೇಳ್ತೀವಿ ಅಥವಾ ಇದರ ಒಂದು ಹೆಚ್ಚಿನ ಒಂದು ಪರಿಣಾಮಕಾರಿಯಾಗಿ ನಾವು ಮಾಡುವುದ ಬಳಕೆ ಆಗ್ಬೇಕಂತಂದ್ರೆ ಏನೇನು ನಾವು ಅದಕ್ಕೆ ಬೇರೆ ಏನೇನು ಒಂದು ಪದಾರ್ಥಗಳು ಅಂತಂದ್ರೆ ಈಗ ಸಾವಯವ ನಾವು ಹೇಳ್ತೀವಿ ಸರ್, ಟ್ರೈಕೋಡರ್ಮ ಅಂತ ಹೇಳ್ತೀವಿ, ಜೊತೆಗೆ ಸೂಡಮೊನಸ್ ಅಂತ ಹೇಳ್ತೀವಿ, ಇದರ ಎನ್ರಿಚ್ಮೆಂಟ್ ಅಂತಂದ್ರೆ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಕ್ಕೆ ಮತ್ತೆ ಒಳ್ಳೆಯ ಒಂದು ಗುಣಮಟ್ಟದ ಬೆಳೆ ತಗೊಳ್ಕೊಳ್ಳಕ್ಕೆ ಮತ್ತೆ ಒಳ್ಳೆಯ ಒಂದು ಫಲಿತಾಂಶ ಪಡೆಯುವುದಾದ್ರೆ. ಸರಿ, ಯಾವುದೇ ಒಂದು ನಾವು ವಸ್ತು ಕೊಳಿಬೇಕಾದ್ರೆ ಅದರಲ್ಲಿ ಸಾವಯವ ಮತ್ತೆ ಇಂಗಾಲದ ಪ್ರಮಾಣ ಶೇಕಡ 1-30% ಇರಬೇಕು. ಸಾವಯವ ಪ್ರಮಾಣ ಮತ್ತೆ ಇಂಗಾಲದ ಅನುಪಾತ, ಸಾವಯವ ಮತ್ತೆ ಇಂಗಾಲದ ಅನುಪಾತ 1:30 ಇದ್ರೆ ಅದು ಬೇಗ ಕಳೆಯುತ್ತೆ. ಬಟ್ ಈ ಅಡಿಕೆ ಸಿಪ್ಪೆದು ಪ್ರಾಬ್ಲಮ್ ಏನಂದ್ರೆ, ಪ್ರಾಬ್ಲಮ್ ಅಂತಲ್ಲ ಅದ್ರದ್ದು ಗುಣರಕ್ಷಣೆ, ಅದ್ರದ್ದೇನಂದ್ರೆ ಅಡಿಕೆ ಸಿಪ್ಪೆಯಲ್ಲಿ ಮತ್ತೆ ಸಾರಜನಕ ಇಂಗಾಲದ ಅನುಪಾತ 1:110 ಇದೆ. ಈ ಬೇರೆ ಕಡೆ 1:30 ಇದ್ರೆ ಇದ್ರಲ್ಲಿ 1:110 ಇದೆ. ಹಂಗಾಗಿ ಅಡಿಕೆ ಸಿಪ್ಪೆ ಕಳಿಯೋದು ಲೇಟು. ಹಾಗಾಗಿ ಏನ್ ಮಾಡ್ತಾರೆ ರೈತರು, ನಮ್ಗೆ ಉಪಯೋಗ ಆಗಲ್ಲ ಅಂತ ಬೀದಿ ಬದಿ ಸೂತ ಅದಕ್ಕೆ ಬೆಂಕಿ ಹಾಕ್ತಾರೆ. ಇದರಿಂದ ನಮ್ಗೆ ಪರಿಸರಕ್ಕೆ ಮಾರಕ ಮತ್ತೆ ವಿವಿಧ ಅವಘಡಗಳು ಆಗ್ತವೆ. ಇದನ್ನ ನಾವು ಏನ್ ಮಾಡ್ಬೇಕು ಅಂದ್ರೆ, ಒಂದು ಈಗ 1 ಎಕರೆಯಲ್ಲಿ 600-700 kg ಸಿಪ್ಪೆ ಸಿಗುತ್ತೆ. ಸಾಲಿಡ್ 5 ಬ್ರಿಕ್ಸ್ ನಿಂದ 20 ಉದ್ದ 5 ಅಗಲ ಮತ್ತೆ 5 ಎತ್ತರದ ನಾವು ಒಂದು ತೊಟ್ಟಿ ಮಾಡ್ಕೊಂಡ್ರೆ, 2 ಸಿಮೆಂಟಿನ ತೊಟ್ಟಿ ಮಾಡಿದ್ರೆ 1 ಎಕರೆಯಲ್ಲಿ ಬರುವಂತ ವೇಸ್ಟ್ ನ ಅದನ್ನ ಡಿಕಂಪೋಸ್ ಮಾಡಕ್ ಸಾಕಾಗುತ್ತೆ. ರೈತರು ಏನ್ ಮಾಡ್ಬೇಕು, ಪ್ರತಿ ಇಟಿಕೆ 2 ಆದ್ಮೇಲೆ ಒಂದ್ 2 ಇಂಚ್ ಗ್ಯಾಪ್ ಕೊಡ್ಬೇಕು, ಯಾಕಂದ್ರೆ ಅದು ಗಾಳಿ ಆಡಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ಆಮೇಲೆ ಅದನ್ನ ಏನ್ ಮಾಡ್ಬೇಕು, ನಾವು 2-3 ಬಯಲಲ್ಲಿ ಒಣಗಿಸ್ಬೇಕು. ಯಾವ್ದನ್ನ ಅಡಿಕೆ ಸಿಪ್ಪೆನ ಬಯಲಲ್ಲಿ ಒಣಗಿಸಿದ್ಮೇಲೆ ಆಮೇಲೆ ಚಾಲಿ ಅಡಿಕೆ ಸಿಪ್ಪಾದ್ರೆ ನೇರವಾಗಿ ಉಪಯೋಗಿಸಬಹುದು. ಇದು 2-3 ಒಣಗಿಸಿದ್ಮೇಲೆ ಗುಂಡಿಯ ತಳಭಾಗದಲ್ಲಿ ಸ್ವಲ್ಪ ಒಣ ಎಲೆ ಕೆಂಪ್ ಮಣ್ಣು ಹಾಕಿ ಆ ತೊಟ್ಟಿಯ ಒಂದು ಭಾಗ ಕಾಲು ಭಾಗ ತುಂಬುವವರೆಗೂ ಅಡಿಕೆ ಸಿಪ್ಪೆ ತುಂಬಿ ಅದ್ರ ಮೇಲೆ 1 kg ಯೂರಿಯಾ 1 kg ಸೂಕ್ಷ್ಮ ಜೀವಿಗಳ ಮಿಶ್ರಣ ಹಾಕಿ ಅಡಿಕೆ ಸಿಪ್ಪೆ ಪದರವನ್ನು ಸೆಗಣಿ ಬಗಡದಿಂದ ಚೆನ್ನಾಗಿ ನೆನೆಸಬೇಕು. ನಂತರ 2nd-3nd ಲೇಯರ್ ಇದನ್ನೇ ರಿಪೀಟ್ ಮಾಡಬೇಕು. ಆ ನಂತರದಲ್ಲಿ ತೆಂಗಿನ ಸೋಗೆಯಿಂದ ಇದನ್ನ ಮುಚ್ಚಿಬಿಟ್ಟು ಚಪ್ರ ಮಾಡಿ ಸೂರ್ಯನ ಬಿಸಿಲು ಭಾಗಶಃ ಬೀಳುವಂತೆ ಮಾಡಬೇಕು. ಆ ನಂತರದಲ್ಲಿ 2-3 ದಿನಗಳಿಗೊಮ್ಮೆ ನೀರ್ ಹಾಕಿ ತೇವಾಂಶ ಕಾಪಾಡಿಕೊಳ್ಬೇಕು. ಆಮೇಲೆ ತಿಂಗಳಿಗೊಮ್ಮೆ 3 ಕಾಲ ಈ ಗುದ್ಲಿಯಿಂದ ಅದನ್ನ ಸಿಪ್ಪೆ ತಿರುವು ಹಾಕ್ಬೇಕು. ಗುದ್ಲಿಂದ ತಿರುವಕ್ ಆಗಲಿಲ್ಲ ಅಂತಂದ್ರೆ ಈಗ ಡಿಗ್ಗರ್ ಇಂದನು ಅಥವಾ ಯಾವ್ದೋ JCB ಇಂದನು ಅವಾಗ ರೊಟೇಟ್ ಮಾಡ್ತಾ ಇರ್ಬೇಕು, ಯಾಕಂದ್ರೆ ಫರ್ಟಿಲೈಸೇಷನ್ ನೀಟಾಗುತ್ತೆ. 3 ನಂತರ ಸ್ವಲ್ಪ ಮೆತ್ತಗಾಗುತ್ತೆ ಸಿಪ್ಪೆ. ಆಗ ಪ್ರತಿ ತೊಟ್ಟಿಗೆ 5 kg ಎರೆಹುಳ ಬಿಡಬೇಕು. ಯುರೋಪಿಯನ್ ಎರೆಹುಳ ಆದ್ರೂ ಆಯ್ತು, ಅಥವಾ ಲೋಕಲ್ ಏರಿಯಾಗಳನ್ನಾದ್ರೂ ಬಿಡಬಹುದು. ಅದು ಏನಾಗುತ್ತೆ, ಪ್ರತಿ ವಾರ ಅದಕ್ಕೆ ತೆಳ್ಳುಗೆ ಸೆಗಣಿ ಬಗಡೆ ಹಾಕ್ಬೇಕು ಸರ್, ಹಾಕಿ ತೇವಾಂಶ ಕಾಪಾಡ್ಕೊಳ್ಬೇಕು. ಎರೆಹುಳ ಹಾಕಿದ್ಮೇಲೆ ಮತ್ತೆ ಯಾವ್ದು ಮಿಶ್ರಣ ಮಾಡಬಾರ್ದು, ಯಾಕಂದ್ರೆ ಎರೆಹುಳ ಸಾಯುತ್ತೆ. ಈ ತರ ಅಡಿಕೆ ಸಿಪ್ಪೆಯಿಂದ ಆಗಿ ನಿಮ್ಗೆ ಇದ್ರದ್ದೇನು ಅಡಿಕೆ ಸಿಪ್ಪೆ ವಿಶೇಷ ಏನಂದ್ರೆ, ಅಡಿಕೆ ಸಿಪ್ಪೆನ ನಾವು ಏನೋ ಕಾಂಪೋಸ್ಟ್ ಮಾಡಿದ್ರೆ ನಾವು ಶೇಕಡ 50% ನಾವು ರಾಸಾಯನಿಕ ಬಳಕೆಯನ್ನು ಕಮ್ಮಿ ಮಾಡಬಹುದು. ಇದ್ರಲ್ಲಿ ಹೆಂಗಿದೆ ಅಂದ್ರೆ, ಕೊಟ್ಟಿಗೆ ಗೊಬ್ಬರಕ್ಕೂ ಮತ್ತೆ ನಾವು ಇದಕ್ಕೂ ಹೋಲಿಸಿದ್ರೆ, ಈಗ ಕೊಟ್ಟಿಗೆ ಗೊಬ್ಬರದಲ್ಲಿ ನೈಟ್ರೋಜನ್ ಪ್ರಮಾಣ ಇದು ಇದರಲ್ಲಿ ಅಡಿಕೆ ಸಿಪ್ಪೆಲ್ ನೈಟ್ರೋಜನ್ ಪ್ರಮಾಣ 0.86% ಇರುತ್ತೆ, ಫಾಸ್ಫರಸ್ ಪ್ರಮಾಣ ರಂಜಕದ ಪ್ರಮಾಣ 0.58 ಇರುತ್ತೆ, ಪೊಟ್ಯಾಶ್ ಪ್ರಮಾಣ 1.85 ಇರುತ್ತೆ, ಕ್ಯಾಲ್ಸಿಯಂ ಪ್ರಮಾಣ 2.67% ಇರುತ್ತೆ, ಮೆಗ್ನೀಷಿಯಂ ಪ್ರಮಾಣ 1.5 ಇರುತ್ತೆ, ಆಮೇಲೆ ಇದು pH 7.2 ಇರುತ್ತೆ. ಹಾಗಾಗಿ ಇದು ಕೊಟ್ಟಿಗೆ ಗೊಬ್ಬರಕ್ಕೆ ಹೋಲಿಸಿದ್ರೆ ಬಹಳ ಉತ್ತಮ ಅಂತ ಹೇಳ್ತಾರೆ ಗೊಬ್ಬರ. ಇನ್ನೊಬ್ಬ ರೈತರು ನಮ್ಮ ಗುರುರಾಜ್ ಶಾಂತಿಪುರ, ಈ ತಾಲೂಕು ಏನು ಇವರು ಮೆನ್ಷನ್ ಮಾಡಿಲ್ಲ, ಅಂದ್ರೆ ತಾಲೂಕು ಯಾವ್ದು ಅಂತೇನೆ ಇದು ಹೇಳಿಲ್ಲ. ಇವರೇನ್ ಪ್ರಶ್ನೆ ಕೇಳಿದಾರೆ ಅಂದ್ರೆ ವಾಟ್ಸ್ಆಪ್ ಮುಖಾಂತರ, 3 ಅಡಿಕೆ ಗಿಡ ಹಳದಿಯಾಗಿದ್ದು ಎಲೆಯ ಮೇಲೆ ಕಪ್ಪು ಚುಕ್ಕೆ ಇದ್ದು ಗರಿಗಳು ಉದುರುತ್ತಿವೆ ಸರ್, ಇದಕ್ಕೆ ಪರಿಹಾರ ಏನು ಅಂತ ಕೇಳ್ತಾ ಇದ್ದಾರೆ. ಸರ್, ಇದು ಒಂದು ಈಗ ಗರಿ ಈ ತರ ಹಳದಿ ಆಗ್ತಾ ಇದೆ ಅಂದ್ರೆ ಮೋಸ್ಟ್ಲಿ ಅವರು ಶೀತ ಜಾಗ ಮಾಡಿರ್ಬೇಕು. ಅಕ್ಕಪಕ್ಕದಲ್ಲಿ ಗದ್ದೆ ಇದ್ರೆ ಈ ತರ ಹಳದಿ ಆಗಿರುತ್ತೆ ಸರ್. ಆಮೇಲೆ ಭತ್ತದ ಗದ್ದೆಯಲ್ಲಿ ತೋಟ ಮಾಡಿರುತ್ತೆ, ಸ್ವಲ್ಪ ನೀರಿಂದ ಅಕ್ಕಪಕ್ಕ ಎಲ್ಲ ಶೀತ ಜಾಸ್ತಿ ಇದ್ರೆ ಇದು ಈ ತರ ಹಳದಿ ಆಗೋ ಚಾನ್ಸ್ ಇರುತ್ತೆ. ರೈತರು ಏನ್ ಮಾಡ್ಬೇಕು, ಈಗ ಅಡಿಕೆ ತೋಟ ಮಾಡಿದ ತಕ್ಷಣ ನೀರಿರೋ ಜಾಗದಲ್ಲಿ ಫಸ್ಟ್ ಅವರು ಬಸಿಗಾಲುವೆ ನೀಟಾಗಿ ಮಾಡ್ಕೊಂಡ್ಬಿಡ್ಬೇಕು. ಯಾಕಂದ್ರೆ ಬಸಿಗಾಲೆ ನೀಟಾಗಿ ಮಾಡ್ಕೋಬೇಕು. ಆಮೇಲೆ ಈಗ 3 ವರ್ಷದ ಗಿಡ ಅಂದ್ರೆ ಪೋಷಕಾಂಶಗಳನ್ನ ಸೂಕ್ತ ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ. ಇವರು ಹೇಳಿದ ಲೆಕ್ಕ ನೋಡಿದ್ರೆ ಅದಕ್ಕೆ ಅವರಿಗೆ ಈಗ ಯಾವ್ದೋ ಇದು ಎಲಚಿಕಿ ರೋಗ ಬಂದಿರಂಗಿದೆ, ಅಂದ್ರೆ ಫಂಗಲ್ ಡಿಸೀಸ್ ಇದ್ದಂಗಿದೆ. ರೈತರು ಏನ್ ಮಾಡ್ಬೇಕು, ಸಾಫ್ 3 ಗ್ರಾಂ ಪರ್ ಲೀಟರ್ ಗೆ ಹಾಕಿ ಸ್ಪ್ರೇ ಮಾಡ್ಬೇಕು. ಅಥವಾ COC ಕ್ಲೋರೋಪೈರಿಪಾಸ್ ಇದೆ, ಅದನ್ನು 3 ಗ್ರಾಂ 1 ಲೀಟರ್ ನೀರಿಗೆ ಹಾಕಿ ಗಿಡಗಳಿಗೆ ಸ್ಪ್ರೇ ಮಾಡೋದ್ರಿಂದ ಇದನ್ನ ಈ ರೋಗನ ಹತೋಟಿಗೆ ತಗೋಬಹುದು. ಯಾವ್ದೋ ಫಂಗಲ್ ಡಿಸೀಸ್ ಇದ್ದಂಗಿದೆ ಅವ್ರು ಹೇಳಿದ್ದು. ಅಥವಾ ಏನಾದ್ರು ಬಿಸಿಲು ಜಾಸ್ತಿ ಆಗಿ ಕೀಟ ಬಾಧೆಗೆ ಆತರ ಆಗಿದ್ರು ಆಗಿರುತ್ತೆ. ಈಗ ಬಿಳಿ ವೈಟ್ ಮೈಟ್ಸ್ ರೆಡ್ ಮೈಟ್ಸ್ ಅಂತ ಇರುತ್ತೆ, ಆ ರೆಡ್ ಮೈಟ್ಸ್ ವೈಟ್ ಮೈಟ್ಸ್ ಅಟ್ಯಾಕ್ ಆಗಿದ್ರು ಗರಿ ಎಳೆದ್ ನೋಡಿ ಕೆಳಗೆ ಏನಾದ್ರು ಕೆಂಪುಗೆ ಅಥವಾ ಬೆಳ್ಳಗೆ ಏನ್ ತರ ಏನಾದ್ರು ಸಿಕ್ಕರೆ ಅದು ವೈಟ್ ಮೈಟ್ಸ್ ಇರುತ್ತೆ. ಅದಕ್ಕೆ ಇನ್ಸೆಕ್ಟಿಸೈಡ್ ಯಾವ್ದಾರು ಸ್ಪ್ರೇ ಮಾಡಿದ್ರೆ ಆಗುತ್ತೆ. ಯಾವ್ದಾರು ಒಂದು ಈ ಪ್ರಪರ್ಗೇಟ್ ಅಂತ ಬರುತ್ತೆ, ಅದನ್ನ ಸ್ಪ್ರೇ ಮಾಡಬಹುದು. ಈ ತರ ಅವರು ಇದು ರೋಗ ಆಗಿದ್ರೆ ಫಂಜಿಸೈಡ್, ಕೀಟದ ಬಾಧೆ ಆಗಿದ್ರೆ ಇನ್ಸೆಕ್ಟಿಸೈಡ್ ನ ಸ್ಪ್ರೇ ಮಾಡೋದ್ರ ಮುಖಾಂತರ ರೋಗ ಕಂಟ್ರೋಲಿಂಗ್ ಮಾಡಬಹುದು. ಏನಕ್ಕೂ ರೈತರು ಸಂಬಂಧಪಟ್ಟ ರೈತ ಸಂಪರ್ಕ ಕೇಂದ್ರದ ಸಹಾಯಕ ತೋಟಗಾರಿಕೆ ಅಧಿಕಾರಿ ಅಥವಾ ತಾಲೂಕಿನ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರನ್ನು ಭೇಟಿ ಮಾಡಿ ಖಚಿತಪಡಿಸಿಕೊಂಡು ಸ್ಪ್ರೇ ಮಾಡಲು ಕೋರ್ತೇನೆ ಸರ್. ಇನ್ನೊಬ್ಬರು ರೈತರು ಎಲ್ಲಿನಂತಂದ್ರೆ ಗೋವಿನಪುರ ಅಂತೆ, ಇದು ಯಾವ ತಾಲೂಕು ಅಂತ ಅವರು ಏನು ಹೇಳಲಿಲ್ಲ. ರವಿಕುಮಾರ್ GR ಅಂತ ಹೇಳಿ, ಹೆಲೋ ಸರ್, ಬಾಳೆ ಬೆಳೆಯಲ್ಲಿ ಸೈಜ್ ಬರ್ತಾ ಇಲ್ಲ ಸರ್, ಪ್ಲೀಸ್ ಏನ್ ಮಾಡಬೇಕು, ಏನ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್. ಬಾಳೆ ಗಿಡಕ್ಕೆ ಏನಂದ್ರೆ ಒಂದು 5 ತಿಂಗಳು ಆದ ತಕ್ಷಣನೇ ನೀವು ಅದಕ್ಕೆ ಬಾಳೆ ಸ್ಪೆಷಲ್ ಬನಾನಾ ಸ್ಪೆಷಲ್ ಅಂತ ಸಿಗುತ್ತೆ. ಈಗ ಬಾಳೆ ಬೆಳೆಗೆ ಶಿಫಾರಸು ಮಾಡಿದ ಪೋಷಕಾಂಶಗಳನ್ನು ನೀಡೋದ್ರ ಮುಖಾಂತರ, ಆಮೇಲೆ ಈಗ ಪ್ರತಿ ತಿಂಗಳಿಗೊಂದ್ಸಲಿ 5ನೇ ತಿಂಗಳ ನಂತರದಲ್ಲಿ ಎಲೆಯ ಗರಿ ಕೆಳಭಾಗದಲ್ಲಿ ನೀವು ಬನಾನಾ ಸ್ಪೆಷಲ್ ಸ್ಪ್ರೇ ಮಾಡೋದ್ರಿಂದ ನೀವು ಗೊನೆಯನ್ನ ಉತ್ತಮವಾದ ಫಸಲು ಪಡಿಬಹುದಾಗಿರುತ್ತೆ. ಆಮೇಲೆ ಹೆಂಗಂದ್ರೆ ಈಗ ಫಸಲು ಇನ್ನೂ ಜಾಸ್ತಿ ಆಗಕ್ಕೆ ತುತಿ ತೆಗೆದು ಅಲ್ಲಿ ಪೋಷಕಾಂಶಗಳ ಮಿಶ್ರಣವನ್ನು ಅದಕ್ಕೆ ಸಗಣಿ ಬಗಡನ್ ಜೊತೆ ಮಿಕ್ಸ್ ಮಾಡಿ ಕೆಳಗೆ ಗೊನೆ ಕಟ್ಟೋದ್ರಿಂದ ಫಸಲು ಹೆಚ್ಚಾಗುತ್ತೆ. ಇದರಲ್ಲಿ ನೀವು ಸಂಬಂಧಪಟ್ಟ ನೀವು ಯಾವ ತಾಲೂಕು ಅವ್ರನ್ನ ಸಂಬಂಧಪಟ್ಟ ನೀವು ಹೋಬಳಿ ಅಧಿಕಾರಿಗಳನ್ನ ಭೇಟಿ ಮಾಡಿದ್ರೆ ನಿಮ್ಗೆ ಅವರು ತಾಂತ್ರಿಕವಾಗಿ ಮಾಹಿತಿ ಮಾರ್ಗದರ್ಶನ ಕೊಡ್ತಾರೆ. ನೀವು ಬಾಳೆಗೆ ಮಾತ್ರ ಬಾಳೆ ಸ್ಪೆಷಲ್ ಬಹಳ ಎಫೆಕ್ಟಿವ್ ಇದೆ. ರೈತರು ಬಾಳೆ ಸ್ಪೆಷಲ್ನ ಪ್ರತಿ ತಿಂಗಳಿಗೊಮ್ಮೆ ಅಂತ 5 ತಿಂಗಳ ನಂತರದಲ್ಲಿ ಪ್ರತಿ ತಿಂಗಳಿಗೊಂದು ಸ್ಪ್ರೇ ಮಾಡೋದ್ರಿಂದ ಉತ್ತಮವಾದ ಫಸಲು ಪಡಿಬಹುದಾಗಿರುತ್ತದೆ. ಇನ್ನೊಬ್ಬ ರೈತರು ಇವರ ಹೆಸರು ಪ್ರಸನ್ನ ಕುಮಾರ್ ಗೌಡ್ರಂತೆ, ಇವರು ನಿದಿಗೆ ಅಂದ್ರೆ ಶಿವಮೊಗ್ಗ ಭದ್ರಾವತಿ ಮಧ್ಯೆ ಇರತಕ್ಕಂತ ಒಂದು ಗ್ರಾಮ ನಿದಿಗೆ ಗ್ರಾಮದಿಂದ ಇವರು ಸಂದೇಶ ಕಳಿಸಿದ್ದಾರೆ. ಶುಭ ಸಂಜೆ ಸರ್, ನಾನು ಅಡಿಕೆ ತೋಟ ಮಾಡಿ 4 ವರ್ಷ ಆಯ್ತು, ಬೇಸಿಗೆ ಬಿಸಿಲಿಗೆ ಬಿರುಕು ಬಿಟ್ಟಿವೆ, ಇದಕ್ಕೆ ಪರಿಹಾರ ಏನು ಅಂತ ಕೇಳ್ತಾ ಇದ್ದಾರೆ. ಸರಿ, ಒಂದು ನೀವು ಬೇಸಿಗೆ ಬಿಸಿಲಿಗೆ ಅಂತಂದ್ರೆ ನೀವು ಪಶ್ಚಿಮ ದಿಕ್ಕಿನಲ್ಲಿರೋ ಗಿಡಗಳಿಗೆ ಸ್ವಲ್ಪ ಬಿಸಿಲು ಜಾಸ್ತಿ ಹೊಡೆತ ಬೀಳುತ್ತೆ. ಆಕ್ಚುಲಿ ನಾವ್ ಹೆಂಗ್ ಮಾಡ್ಬೇಕು ಅಂದ್ರೆ ಅಡಿಕೆ ಗಿಡ ನಾಟಿ ಮಾಡ್ಬೇಕಾದ್ರೆ ಉತ್ತರ ದಕ್ಷಿಣಾಭಿಮುಖದಲ್ಲಿ ಉತ್ತರದಿಂದ 35 ಡಿಗ್ರಿ ಪಶ್ಚಿಮಕ್ಕೆ ವಾಲಿಸ್ಕೊಂಡು ಗಿಡ ಕಟ್ಟಿದ್ರೆ ಏನಾಗುತ್ತೆ, ಪಶ್ಚಿಮದ ಬಿಸಿಲು ಬರೀ ಮೊದಲನೇ ಗಿಡಕ್ಕೆ ಬೀಳುತ್ತೆ, ಎರಡನೇ ಗಿಡ ಮೊದಲನೇ ಗಿಡದ ಅದು ಬಿಸಿಲು ತಡ್ಕೊಂಡು ಅದ್ರ ಕೆಳಗೆ ಬರೋದ್ರಿಂದ ಒಂದು ಇದಾಗತ್ತೆ. ಈಗ ಅವ್ರ ಗಿಡ ನಾಟಿ ಮಾಡಿರೋದ್ರಿಂದ ಅದನ್ನ ನಾವು ಚೇಂಜ್ ಮಾಡಕ್ಕಾಗಲ್ಲ. ಈಗ ಏನ್ ಮಾಡ್ಬೇಕು ಅಂತಂದ್ರೆ, ಅವರು ಪಶ್ಚಿಮದಲ್ಲಿರುವಂತ ಗಿಡಗಳಿಗೆ ಒಂದು ಈ ತೆಂಗಿನ ಸೋಗೆ ಕಟ್ಟಿ ಅಥವಾ ಈ ಬಾಳೆ ಗರಿ ಏನಾದ್ರು ಕಟ್ಟಿ ಅಥವಾ ಸುಣ್ಣ ಒಂದು ಸ್ಪ್ರೇ ಮಾಡೋದ್ರ ಮುಖಾಂತರ ಆ ಕಾಂಡಕ್ಕೆ ಈ ಒಂದು ಬಿಸಿಲಿನ ತೀವ್ರತೆಯನ್ನು ಕಮ್ಮಿ ಮಾಡಬಹುದು. ಅಥವಾ ಬಾಳೆ ಅಥವಾ ಈ ಸಿಲ್ವರ್ ಓಕು ಈ ತರ ಇಲ್ಲ ಅಂದ್ರೆ ಗೊಬ್ಬರದ ಗಿಡ ಈ ತರದ ಈ ಒಂದು ನೆರಳು ಬರುವಂತ ಸಡನ್ ಆಗಿ ನೆರಳು ಬೆಳವಣಿಗೆ ಆಗಿ ನೆರಳು ಬರುವಂತ ಗಿಡಗಳನ್ನ ಹಾಕೋದ್ರ ಮುಖಾಂತರ ಪಶ್ಚಿಮದ ಬಿಸಿಲಿನ ಎಫೆಕ್ಟ್ ನ ಕಮ್ಮಿ ಮಾಡ್ಕೋಬಹುದು. ರೈತ ಬಾಂಧವರೇ, ಇದು ನೇರ ಪ್ರಸಾರದಲ್ಲಿದ್ದೇನೆ ಆಕಾಶವಾಣಿ ಭದ್ರಾವತಿ, ಹಲೋ ಕೃಷಿ ರಂಗ ಕಿಸಾನ್ ವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ. ಇವತ್ತಿನ ವಿಷಯ ಅಡಿಕೆ ಬೆಳೆಯಲ್ಲಿ ಸಮಗ್ರ ಪೋಷಕಾಂಶಗಳು ಇಲ್ಲವೇ ಗೊಬ್ಬರದ ಒಂದು ನಿರ್ವಹಣೆ, ಅಡಿಕೆಯ ಒಂದು ನಿರ್ವಹಣೆ ಕುರಿತು ಇವತ್ತಿದೆ. ನನ್ನ ಜೊತೆಗಿದ್ದಾರೆ ಇವತ್ತು ಭದ್ರಾವತಿ ಆಕಾಶವಾಣಿ ಸ್ಟುಡಿಯೋದಲ್ಲಿ ನೇರ ಪ್ರಸಾರದಲ್ಲಿ ಶ್ರೀ ರೋಹಿತ್ MJ ಅವರು, ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು, ನರಸಿಂಹರಾಜಪುರ ತಾಲೂಕ, NR ತಾಲೂಕ. ರೈತ ಬಾಂಧವರೇ, ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶ್ನೆಗಳನ್ನ ಕೇಳಿ ಅಂತ ಹೇಳ್ತಾ ನಮ್ಮ ದೂರವಾಣಿ ಸಂಖ್ಯೆ ಇನ್ನೊಂದ್ಸಲ ಹೇಳ್ತೇನೆ, 2702283 ದೂರವಾಣಿ, ಇನ್ನೊಂದು ದೂರವಾಣಿ ಸಂಖ್ಯೆ 2702282. ಆಮೇಲೆ STD ಕ್ರಮಾಂಕ 08282. ವಾಟ್ಸ್ಆಪ್ ಮುಖಾಂತರ ಸಂದೇಶ ಕಳಿಸುವುದಾದ್ರೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ, 9481527260. ಹಲೋ ಹಲೋ, ಹೇಳಿ ಸರ್, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಸರ್, ಸುಧಾಕರ್ ಸರ್ಗೆ ನಮಸ್ಕಾರ. ನಮಸ್ತೆ ಸರ್, ಹೇಳಿ, ತಮ್ಮ ಹೆಸರು ಹೇಳಿ. ಸರ್ ಪ್ರಸನ್ನ ಅಂತ ಹೇಳಿ. ಪ್ರಸನ್ನ ಹೇಳಿ. ಪ್ರಸನ್ನ ಆನೂರ್ ಹೋಬಳಿ, ಸಿರಿಗೆರೆ ಗ್ರಾಮ ನಮ್ದು. ಸರ್ ಆಕ್ಚುಲಿ ನಾನು ಸರ್ ಹೇಳ್ದಂಗೆ ಎಲ್ಲ ಕೇಳ್ತಾ ಇದ್ದೆ ಒಂದು ಇದು ಮಾಹಿತಿ. ನಮ್ಗೆ ಹಚ್ಚಿದ್ರೆ ಗದ್ದೆಯಲ್ಲಿ ಅಡಿಕೆನ ಈಗ 4 ವರ್ಷ ತುಂಬಿ 5 ವರ್ಷಕ್ಕೆ ನಡೀತಾ ಇದೆ ಸರ್ ನಿಮ್ದು. ಏನಾಗಿದೆ, ಒಂದು ಭಾಗ ಮಾತ್ರ ಅದೇ ಬಸಿ ಕಲ ಮಾಡಿಲ್ಲ, ಅಳಿಕೆ ಆಗಿದ್ದಾವೆ, ಕಿರ್ಕಲುಗಳನ್ನು ಬಿಟ್ಟಿದ್ದಾವೆ. ಇನ್ನೊಂದು ಭಾಗದಲ್ಲಿ ಏನಾಗಿದೆ, ಚೆನ್ನಾಗಿ ಬೆಳವಣಿಗೆ ಆಗಿದೆ. ಈಗ ಆಕ್ಚುಲಿ ನಾನು ನಮ್ ಕಡೆ ಎಲ್ಲ ಏನ್ ಮಾಡ್ತಾರೆ, ಫಸ್ಟ್ ಇಂದಾನೆ ಕಳೆ ನಿರ್ವಹಣೆಗೆ ಎಂತದು ಕಳೆ ಹೊತ್ತಿ ಆಮೇಲೆ ರೌಂಡ್ ಅಪ್ ಅವೆಲ್ಲ ಸಿಂಪಡಣೆ ಮಾಡ್ತಾ ಇದಾರೆ ಸರ್. ನಾನು ಆಕ್ಚುಲಿ ಈಗ ಹತ್ತು ಈಗ 5ನೇ ವರ್ಷ ಆಯ್ತು, ನಾನು ಯಾವ್ದೇ ತರ ಸಿಂಪಡಣೆ ಮಾಡಿಲ್ಲ ರಾಸಾಯನಿಕವಾಗಿ. ಒಳ್ಳೇದು, ಒಳ್ಳೇದು ಮಾಡಿದಿರಿ. ಆಯ್ತಾ, ಆಮೇಲೆ ಮತ್ತೊಂದು ಅವಕ್ಕೆ ಯಾವ್ದೇ ತರ ಗೊಬ್ಬರ ರಾಸಾಯನಿಕ ಗೊಬ್ಬರ ಇವತ್ತಿಗೆ ನಾನು ಮುಟ್ಟಿಲ್ಲ. ಏನಪ್ಪಾ ಅಂದ್ರೆ ಈಗ ನಾನು ಕುರಿ ಗೊಬ್ಬರ ಖರೀದಿ ಮಾಡಿದ್ದೆ, ಅದನ್ನ ಏನ್ ಮಾಡ್ತಾ ಇದ್ದೆ, ಈಗ ಹಿಂಗಾರಾಗಿ ಮುಂಗಾರು ಸ್ಟಾರ್ಟ್ ಆಗೋ ಮುಂಚಿತವಾಗಿ ಗಿಡಗಳಿಗೆ ಈ ಬೇಸಿಗೆ ಟೈಮಲ್ಲಿ ಗುಣಿ ಮಾಡಿ ನಮ್ದು ಡ್ರಿಪ್ ಇರಿಗೇಷನ್ ಇರೋದ್ರಿಂದ ಸ್ವಲ್ಪ 1/4 kg 3/4 kg ಗೊಬ್ಬರ ಹಾಕಿ ಅದನ್ನ ಮಣ್ಣು ಅದೇ ಮಣ್ಣನ್ನ ನಮಿಸ್ತಾ ಇದ್ದೀನಿ. ಈಗ ಒಂದು ಭಾಗ ಏನಾಗಿದೆ, ಚೆನ್ನಾಗಿ ಬೆಳವಣಿಗೆ ಇದೆ. ಈಗ 4ನೇ ವರ್ಷಕ್ಕೆ ಹತ್ತು ಒಂದು 7 ಅಡಿ 6 ಅಡಿ ಮೇಲ್ಗಡೆ ಗಿಡಗಳಿದಾವೆ. ಈ ಒಂದು ಭಾಗದಲ್ಲಿ ಸರ್ ಹೇಳ್ದಂಗೆ ನಮ್ದು ಕಿರುಕುಳಗಳು ಬಿದ್ದಿದೆ, ಅದಕ್ಕೆ ಪೋಷಕಾಂಶ ನಿರ್ವಹಣೆ ಮಾಡಿಲ್ಲ ಸರ್. ಈಗ ನನ್ ಪ್ರಶ್ನೆ ಏನು, ಈಗ ನಾನು ಈ ವರ್ಷದಿಂದ ಅವಕ್ಕೆ ಪೋಷಕಾಂಶಗಳು ನಿರ್ವಹಣೆ ಮಾಡ್ತೀನಿ, ಅವ್ರು ಮುಂದಕ್ಕೆ ಯಾವ ತರ ಫಲ ಕೊಡ್ಬೋದು ನನಗೆ? ಮತ್ತೊಂದು, ಈಗ ನಾವು ಲೋಕಲ್ ಆಗಿ ಈಗ ಎಲ್ಲರೂ ಕ್ರಮ ಏನು ಕಲೆ ನಿರ್ವಹಣೆಗೆ ಎಲ್ಲ ನಾವು ಮುಂದುವರ್ಸ್ಕೊಂಡು ಹೋದ್ರೆ ನಾನು ಮತ್ತೆ ರೌಂಡ್ ಅಪ್ ಆಗ್ಲಿ ಇನ್ನೊಂದ್ ಯಾವ್ದೋ ಒಂದು ಕಳೆ ನಾಶಕ ಹೊಡಿತಾರೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ನಮ್ ಬೆಳೆ ಈಗ ಇಳುವರಿ ತಗೋಣಕ್ಕೆ ಇಲ್ಲ, ಹಿಂಗಾರ ಓಡಕ್ಕೆ ಏನಾರ ತೊಂದ್ರೆ ಆಗುತ್ತಾ ಏನು? ಆಮೇಲೆ ಈಗ ಆಮೇಲೆ ಸರ್ ಹೇಳಿದ್ದು ಪೋಷಕಾಂಶಗಳ ನಿರ್ವಹಣೆ ಆಫ್ಟರ್ ಇಷ್ಟು ವರ್ಷದಿಂದ ಅವಕ್ಕೆ ಪೋಷಕಾಂಶ ನಿರ್ವಹಣೆ ಮಾಡ್ಬೇಕು, ಪ್ರತಿ ಫಸ್ಟ್ ವರ್ಷದಿಂದಾನೇ ಮಾಡ್ಬೇಕಾ ಏನು ಅನ್ನೋದು ಮಾಹಿತಿ ಗೊತ್ತಾಗಲಿಲ್ಲ. ನಮ್ಗೆ ಈಗ ನಮ್ ಜೊತೆ ಇದ್ದಾರೆ ಹಿರಿಯ ತೋಟಗಾರಿಕೆ ಸಹಾಯಕ ನಿರ್ದೇಶಕರಿದ್ದಾರೆ, ಅವ್ರು ಉತ್ತರ ಕೊಡ್ತಾರೆ ಕೇಳಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಈಗ ನೀವೇನು ಹೇಳಿದ್ರೆ, ಈಗ ನಿಮ್ ತೋಟದಲ್ಲಿ ಹಿಂದೆ ಕೆಲವು ಭಾಗದಲ್ಲಿ ಪಶ್ಚಿಮದಲ್ಲಿ ಇರೋ ಗಿಡಗಳು ಚೆನ್ನಾಗಿ ಬಂದಿಲ್ಲ, ಲಾಸ್ಟಿಗೆ ಚೆನ್ನಾಗಿ ಬಂದಿದಾವೆ, ಬಸಿಗಾಲವೇ ಮಾಡಿಲ್ಲ ಅಂತ ಆತರ ಹೇಳಿದ್ರಿ. ನೀವು ಬರೀ ಕೊಟ್ಟಿಗೆ ಗೊಬ್ಬರ ಅಷ್ಟೇ, ಕುರಿ ಗೊಬ್ಬರ ಅಷ್ಟೇ ಕೊಟ್ಟಿದ್ರಿ, ರಾಸಾಯನಿಕ ಗೊಬ್ಬರ ಕೊಟ್ಟಿಲ್ಲ ಅಂತ ಹೇಳಿದ್ರಿ. ಈಗೇನಾಗಬೇಕು, ನೀವು ಫಸ್ಟ್ ಏನ್ ಮಾಡಿ ಸರ್, ಪಶ್ಚಿಮದ ಗಿಡಗಳಿಗೆ ಒಂದು ಬಾಳೆಗರಿನೋ ಅಥವಾ ಬಾಳೆಗಿಡ ಹಾಕಿ, ಅಥವಾ ಈ ಇದ್ರದ್ದು ಅಡಕೆದೇ ಹಾಳೆ ಅಂಟಿಸಿ, ಇಲ್ಲಾಂದ್ರೆ ತೆಂಗಿನ ಗರಿಗಳನ್ನ ಈಗ ಪಶ್ಚಿಮ ದಿಕ್ಕಲ್ಲಿರೋ ಗಿಡಗಳಿಗೆ ಕಟ್ಟಬಿಡಿ ಸರ್ ಕಾಂಡಕ್ಕೆ. ಯಾಕಂದ್ರೆ ಅವಾಗ ಕಾಂಡ ಏನೇಳಿ ಮಾಡ್ತಾ ಇದೀರಲ್ವಾ? ಆಮೇಲೆ ಈಗ ಅದ್ರ ನಂತರದ ಗಿಡಗಳಿಗೆ, ಹಿಂದ್ಗಡೆ ಗಿಡಗಳಿಗೆ ಸ್ವಲ್ಪ ಸುಣ್ಣನ ಅಲ್ಲಿ ಬಡದ್ ಬಿಡಿ ಗಿಡಕ್ಕೆ. ಮಾಡ್ತಿದ್ದೀರಲ್ವಾ? ನೀವೇನ್ ಗೊತ್ತಾ, ರಾಸಾಯನಿಕ ಗೊಬ್ಬರಗಳನ್ನ ಕೊಡ್ಬೇಕು ಸರ್. ಈಗ ಪ್ರತಿ ಗಿಡಗಳಿಗೆ ನೀವು ಒಂದು ಬುಟ್ಟಿ ಕೊಟ್ಟಿಗೆ ಗೊಬ್ಬರ ಕೊಟ್ಟು ಅದೇ ಪ್ರಮಾಣದಲ್ಲಿ, ಈಗ ಮೊದಲನೇ ವರ್ಷದಲ್ಲಿ ಈಗ ನಾವೇನು ಅಡಿಕೆ ಗಿಡಕ್ಕೆ 100, 140, 140 NPK ಕೊಡ್ಬೇಕು ಅಂತ ಹೇಳ್ತೀವಿ ಸರ್. 100 ಸಾರಜನಕ 40 ರಂಜಕ 140 ಪೊಟ್ಯಾಶ್ ಕೊಡ್ಬೇಕು ಅಂತ ಹೇಳ್ತೀವಿ. ಅದರದ್ದು ಈಗ 1/3 ಅಂದ್ರೆ ಒಂದು 33% ಫಸ್ಟ್ ಇಯರ್ ಗಿಡಗಳಿಗೆ ಕೊಡಬೇಕು ಅದರಲ್ಲಿ. ಈ ಆಮೇಲೆ 2ನೇ ವರ್ಷಕ್ಕೆ ಅದರದ್ದು 2/3 ಕೊಡಬೇಕು. 3ನೇ ವರ್ಷದಿಂದ ಕಂಟಿನ್ಯೂಸ್ ಏನಂದ್ರೆ, ಈಗ ನೀವು ಯೂರಿಯಾ ಸೂಪರ್ ಪೊಟ್ಯಾಶ್ ಹಾಕೋದಾದ್ರೆ ಒಂದ್ ಗಿಡಕ್ಕೆ 110 ಗ್ರಾಮ್ ಯೂರಿಯಾ ಸೂಪರ್ ಯೂರಿಯಾ ಸೂಪರ್ ಸಿಂಗಲ್ ಸೂಪರ್ ಫಾಸ್ಫೇಟ್ ಆದ್ರೆ 125 ಗ್ರಾಮ್, ಮ್ಯೂರೇಟ್ ಆಫ್ ಪೊಟ್ಯಾಶ್ 120 ಗ್ರಾಮ್. ಆತರ ನೀವು ಪ್ರತಿ ಗಿಡಗಳಿಗೆ ನ್ಯೂಟ್ರಿಯಂಟ್ಸ್ ನ ಕೊಡಬೇಕಾಗತ್ತೆ. ಅದನ್ನು ವರ್ಷಕ್ಕೆ 2 ಸಲಿ ಕೊಡಬೇಕು. ಒಂದು, ಈಗ ನೀವು ಬಯಲುಸೀಮೆ ಭಾಗದಲ್ಲಿ, ನೀವು ಯಾವ್ದು, ಶಿವಮೊಗ್ಗ ತಾಲೂಕ್ ಅಲ್ವಾ ನೀವು? ನೀವ್ ಹೆಂಗಂದ್ರೆ, ಈಗ ಶಿವಮೊಗ್ಗ ತಾಲೂಕ್ ಆದ್ರೆ ನೀವು ಫಸ್ಟ್ ಡೋಸ್ ಆಫ್ ಗೊಬ್ಬರನ ಮಾರ್ಚ್ ಏಪ್ರಿಲ್ ಫೆಬ್ರವರಿ ಮಾರ್ಚ್ ಅಲ್ಲಿ ಕೊಡಬಹುದು. ಆಮೇಲೆ ಸೆಕೆಂಡ್ ಡೋಸ್ ಗೊಬ್ಬರನ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಕೊಡಬೇಕಾಗತ್ತೆ. ಈಗ ಹೆಂಗಂದ್ರೆ, ಈಗ ನಾವು ಈಗಿಂದಾನೆ, ಯಾಕಂದ್ರೆ ಈಗ ಬರೀ ಸಾವಯವನೇ ನಮ್ದು ಗಿಡಗಳ ಎಲ್ಲಾ ಪೂರೈಕೆನ ಅದು ಸರ್ವ್ ಮಾಡಕ್ ಆಗಲ್ಲ. ಹಂಗಾಗಿ ನಾವು ರಾಸಾಯನಿಕ ಮತ್ತೆ ಈ ಸಾವಯವ ಗೊಬ್ಬರ ಎರಡನ್ನು ಸಮಯೋಚಿತವಾಗಿ ಅವನ್ನ ಎರಡನ್ನು ಮಿಕ್ಸ್ ಮಾಡಿ ಸಮಗ್ರವಾಗಿ ಗಿಡಕ್ಕೆ ಹಾಕೋದ್ರಿಂದ ನಾವು ಒಳ್ಳೆ ಫಸಲು ನಿರ್ಧಾರ ಪಡಿಬಹುದು ನೀವು. ಅಲ್ಲ ಸರ್, ಈಗ ನಮ್ದು ಈಗ ಹೇಳಿದ್ನಲ್ಲ, ಒಂದು ಭಾಗ ಚೆನ್ನಾಗೆ ಬಂದಿದೆ, ಅದ್ರಲ್ಲಿ ಈಗ ಅಪ್ ಟು 15-16 ಗಣ್ಣಾಗಿದೆ ಸರ್. ಈಗ ನಾನು ಯಾವ್ದೇ ತರ ರಾಸಾಯನಿಕ ಹಾಕಿಲ್ಲ, ಅದನ್ನ ಅದೇ ಹೇಳಿನಲ್ಲ ಸರ್, ಬರೇ ಈ ಗೊಬ್ಬರ ಮಾತ್ರ ಮೇಂಟೈನ್ ಮಾಡಿದ್ದೀನಿ, ಕುರಿ ಗೊಬ್ಬರ ಕೊಟ್ಟಿ. ಇವರು ಪ್ರಶ್ನೆ ಇನ್ನು ಅವರಿಗೆ ಸಮಂಜಸವಾಗಿ ಉತ್ತರ ಸಿಕ್ಕಿಲ್ಲ ಸರ್. ನಿಮ್ಮ ದೂರವಾಣಿ ಸಂಖ್ಯೆ ಕೊಡಿ, ನಿಮಗೆ ಹೆಚ್ಚಿನ ಒಂದು ಮಾಹಿತಿಗಾಗಿ ಅವರು ಸಂಪರ್ಕ ಮಾಡ್ತಾರೆ. ನಿಮ್ಮ ದೂರವಾಣಿ ಸಂಖ್ಯೆ ಕೊಡಿ ಸರ್. ನನ್ನ ಹೆಸರು ರೋಹಿತ್ ಅಂತೇಳಿ, ನನ್ನ ಫೋನ್ ನಂಬರು 9449759777 9449779777 9759977777 ಈ ನಂಬರ್ಗೆ ನನ್ನನ್ನು ಸಂಪರ್ಕಿಸಿ ನಾನು ಈಗ ತಾವು ರೈತರಿಗೆ ಏನ್ ಬೇಕು ಮಾಹಿತಿ ತಾಂತ್ರಿಕ ಮಾಹಿತಿ ನೀಡಿ. ರೈತ ಬಾಂಧವರೇ, ಇದು ಆಗಿತ್ತು ನೇರ ಫೋನ್ ಇನ್ ಕಾರ್ಯಕ್ರಮ. ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲಾ ಭಾಗವಹಿಸಿದ ರೈತ ಬಾಂಧವರಿಗೆ ಇನ್ನೊಮ್ಮೆ ಆಕಾಶವಾಣಿ ಭದ್ರಾವತಿ ಪರವಾಗಿ ನಮ್ಮ ತೋಟಗಾರಿಕೆ ಇಲಾಖೆಯ ಸಹಾಯಕ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಪರವಾಗಿ ಕೂಡ ತಮಗೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ಈಗ ಕೆಲವೊಂದು ಮಾಹಿತಿ ತಿಳಿದುಕೊಳ್ಳೋಣ. ನಮ್ಮ ಹವಾಮಾನ ವರದಿ, ಈಗ ಶಿವಮೊಗ್ಗ ಜಿಲ್ಲೆಗೆ ಬಂದ್ರೆ ಇವತ್ತು ಕನಿಷ್ಠ 21, ಗರಿಷ್ಠ 25. ನಾಳೆ ಏನಿರ್ತದೆ ಅಂದ್ರೆ ನಾಳೆ ಕೂಡ 21°C ಮತ್ತೆ ಗರಿಷ್ಠ 25°C ಇರುತ್ತಂತೆ ಹೇಳ್ತಾ ಇದ್ದಾರೆ. ಭದ್ರಾವತಿಗೆ ಬಂದ್ರೆ ಇವತ್ತಿನ ಒಂದು ತಾಪಮಾನ 21° ಕನಿಷ್ಠ, 25 ಗರಿಷ್ಠ, ನಾಳೆ 21 ಮತ್ತೆ 25 ಕನಿಷ್ಠ ಗರಿಷ್ಠ ಇರುತ್ತಂತ ಹೇಳ್ತಾ ಇದ್ದಾರೆ. ದಾವಣಗೆರೆ ಜಿಲ್ಲೆಗೆ ಬಂದ್ರೆ ಇವತ್ತಿನ ಒಂದು ತಾಪಮಾನ ಕನಿಷ್ಠ 22, ಗರಿಷ್ಠ 26, ನಾಳೆ ಕನಿಷ್ಠ 22, ಗರಿಷ್ಠ 27°C ನಷ್ಟು ಇರಬಹುದು ಅಂತ ಊಹಿಸಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಗೆ ಬಂದ್ರೆ ಕನಿಷ್ಠ 19°C ಇವತ್ತಿನ ಒಂದು ತಾಪಮಾನ, ನಾಳೆ ಗರಿಷ್ಠ 23, ನಾಳೆ 19 ಕನಿಷ್ಠ ಇರಬಹುದು, ಗರಿಷ್ಠ 22°C ನಷ್ಟು ಇರಬಹುದು ಅಂತ ಹೇಳಿದ್ದಾರೆ. ಜೊತೆಗೆ ಮೋಡ ಕವಿದ ವಾತಾವರಣವಿದ್ದು ಆಗಾಗ ತುಂತುರು ಮಳೆ ಆಗುವ ಒಂದು ಸಂದರ್ಭ ಇರುತ್ತದೆ. ರಾತ್ರಿ ಸಮಯದಲ್ಲಿ ಒಂದೆರಡು ಸಲ ಆಗಬಹುದು. ನಾಳೆ ಕೂಡ ಇದೇ ವಾತಾವರಣ ಮುಂದುವರಿಯಲಿದೆ. ಜೊತೆಗೆ ಈಗ ನಮ್ಮ ಜಲಾಶಯಗಳಲ್ಲಿನ ನೀರಿನ ಮಟ್ಟಕ್ಕೆ ಬಂದ್ರೆ ಶಿವಮೊಗ್ಗ ಭದ್ರಾವತಿ